ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ. ಆರು ಗಂಟೆ 50:51 ಸಮಯ. ಆಕಾಶವಾಣಿ ವಿಜಯಪುರ ಕೇಂದ್ರ. 6:51:03 ಈಗ ಸಮಯ. ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಸರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಜಮಖಂಡಿ ತಾಲೂಕಿನ ತೇರೆದಾಳ್ ಗ್ರಾಮದ ಪ್ರಗತಿಪರ ರೈತರಾದ ದರ್ಯಪ್ಪ ಪರಪ್ಪ ಕಿತ್ತೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ಧ ಚಾಂದಕವಟೆ. ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ದಿವಸ ಕಿಸಾನ್ವಾಣಿ ಕಾರ್ಯಕ್ರಮದೊಳಗೆ ದರ್ಯಪ್ಪ ಪರಪ್ಪ ಕಿತ್ತೂರು ಇವರು ಜಮಖಂಡಿ ತಾಲೂಕಿನ ತೇರದಾಳ ಗ್ರಾಮದವರು. ಇವರು ಸಮಗ್ರ ಕೃಷಿಯಲ್ಲಿ ಅಂತರ್ಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ ಮತ್ತು ಪಶುಸಂಗೋಪನೆ, ಬಹುಮಾಡಿ ಬೆಳೆ ಪದ್ಧತಿ, ಹೈಡ್ರೋಪೋನಿಕ್ ಮತ್ತು ಇವರು ಬೆಳೆದ ಎಲ್ಲ ಪದಾರ್ಥಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿ ಕೂಡ ಬಂದಾವ. ಅವರನ್ನು ನಾವು ಮಾತಾಡ್ಸೋಣ. ಅವರು ತಮ್ಮ ಜೀವನದ ಅನುಭವಗಳನ್ನು ತಿಳಿಸ್ತಾರೆ ತಮ್ಮ ಜೊತೆಗೆ. ನಮಸ್ಕಾರ ದರ್ಯಪ್ಪ ಪರಪ್ಪ ಕಿತ್ತೂರು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ತಾವು ಈ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾನು 1991-92 ಇಸ್ವಿಯಿಂದ ನಾನು ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾವೊಬ್ಬ ಫರ್ಟಿಲೈಸರ್ ಡೀಲರ್, ನಾನು ಜೋರ ಡೀಲರ್. ಯಾಕಂದ್ರೆ ಜೋರ ಡೀಲರ್ ಆಗಿ ಅಥವಾ ನಾವು ಅಂಗಡಿಗಳು ಕೆಮಿಕಲ್ ಮಾರಿ ನಾ ಸಾವಯವ ಕೃಷಿ ಮಾಡೋದು ನನ್ನಿಂದ ತಪ್ಪು ಸಂದೇಶ ಹೋಗತಿ. ಮತ್ತೆ ಅದಕ್ಕೆ ಆ ಒಂದು ವಿಷಯ ನನಗೆ ನಾ ರೈತಕ್ಕೇನೆ ಮಾಡ್ಬೇಕತಿ. ಆದ್ರೆ ಜೋರ ಡೀಲರ್ ಅಂಗಡಿ ಬಂದ್ ಮಾಡಿ 100% ನಾ ಇದಕ್ಕೆ ಸಾವಯವ ಕೃಷಿಗೆ ಇನ್ವಾಲ್ವ್ಮೆಂಟ್ ಆಗುವ ಉದ್ದೇಶದಿಂದ 1991 ನಾ ಈ ಫೀಲ್ಡ್ ಹೇಳ್ಕೊಂಡಿ. ಮತ್ತೆ ಅದರಿಂದ ನನಗೆ ಸಾವಯವ ಕೃಷಿ ಮಾಡ್ಕೋತ ಸಾಕಷ್ಟು ಜನಕ್ಕೆ ನಾನು ಅನುಕೂಲ ಆಗೈತೆ ಅಂತ ನಾನು ಹೇಳ್ಬೋದು. ಹೇಳ್ರಿ, ತಮ್ಮ ಒಂದು ತೋಟದ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿಸ್ರಿ. ಎಷ್ಟು ಎಕರೆ ಜಮೀನು ಹೊಂದಿದ್ರಿ, ಯಾವ್ಯಾವ ರೀತಿ ತಾವು ಬೆಳಿತೀರಿ? ನಂದು ಒಟ್ಟು 18 ಎಕರೆ ಕ್ಷೇತ್ರ ಇದೆ. ಒಂದು ಕಡೆ 10 ಎಕರೆ, ಇನ್ನೊಂದು ಕಡೆ 8 ಎಕರೆ. 10 ಎಕರೆದಲ್ಲಿ ನಾವು ಮನೆಯವರು ಅಲ್ಲೇ ನಾವು ತೋಟದಾಗ ಮನೆ ಮಾಡಿ ಟೋಟಲ್ ನಮ್ಮ ಇಡೀ ಫ್ಯಾಮಿಲಿನ ನಾವು ಅಲ್ಲಿ ಇರುವಂತಹ ವ್ಯವಸ್ಥೆ ಮಾಡ್ಕೊಂಡಿದ್ವಿ. 10 ಎಕರೆ ತೋಟದೊಳಗ ಟೋಟಲ್ ನಾನು 18 ಎಕರೆ ಕ್ಷೇತ್ರದಾಗ ಕೂಡ ಸಮಗ್ರ ಕೃಷಿಗೆ ನಾನು ಒತ್ತು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಬೆಳೆ ಹೋದ್ರೆ ನಮ್ದು ಇನ್ನೊಂದು ಬೆಳೆ ನಂದು ಕೈ ಹಿಡಿತೈತಿ. ಆ ತರ ಸಹ ಅಂದ್ರೆ ಇನ್ಶೂರೆನ್ಸ್ ಇದ್ದಂಗ ಅಂದ್ರೆ ಈ ಟೈಪ್ ನಾನು ಟೋಟಲ್ ಬೆಳೆ ಮಾಡ್ತಾ ಇದ್ದೀನಿ. ಟೋಟಲ್ ಯಾವುದೇ ಬೆಳೆ ಮಾಡಿದ್ರು ಕೂಡ ನಾನು ಅಂತರ್ ಬೆಳೆಗೆ ಒತ್ತು ಕೊಡ್ತಾ ಇದ್ದೀನಿ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ 5 ಫುಟ್ಗೆ ಒಂದ್ಸ 6 ಫುಟ್ಗೆ ಒಂದ್ಸಲ 1.5 ಫುಟ್ಗೆ 2 ಫುಟ್ಗೆ ಒಂದ್ ಕನ್ನ ನಾವು ಕಬ್ಬನ ನಾಟಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಸುಮಾರು 3,400 ಕಬ್ಬಿನ ಕನ್ನನ್ನು ಕೊಡ್ತಾವ. ಟೋಟಲ್ ಲೆಕ್ಕ ತೆಗೆದ್ರೆ ಒಂದು 2-3 ಕ್ವಿಂಟಲ್ ನಾವು ಬೀಜನ ಉತ್ತಾಯ ಕಬ್ಬನ್ ಹಚ್ಚಿದಂಗೆ ಆಕತಿ. ಒಂದ್ ಎಕರೆಗೆ 43,560 ಸ್ಕ್ವೇರ್ ಫುಟ್ ಇರೋದ್ರಿಂದ ನನಗೆ ಟೋಟಲ್ ಅಂದ್ರೆ 12 ಸ್ಕ್ವೇರ್ ಫುಟ್ ದಾಗ ನಾವು ಒಂದ್ ಕನ್ನನ್ ಹಚ್ತೀವಿ. ಅದಂದ್ರೆ ನನಗೆ 10-12 ಮರಿ ಬಂದ್ರೂ ಕೂಡ ನಾನು 43,000 ಕಬ್ಬು ಸಿಗ್ತಾವ. ಅಂದ್ರೆ ಒಂದ್ ಕಬ್ಬಿಗೆ 1 ಕೆಜಿ ಆದ್ರೂ 40 ಟನ್ ಆಕತಿ, ಮತ್ತೆ 1.5 ಕೆಜಿ ಆದ್ರೆ 60 ಆಗತ್ತೆ. ಹಿಂಗೆ ನಾವು ಕಬ್ಬಿನ ಬೆಳವಣಿಗೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಒಂದು ಇದ್ರಾಗ ನಮ್ಮ ಬರೀ ಕಬ್ಬು ಅಷ್ಟೇ ಬೆಳಿಲಾರ್ದನ ಇದಕ್ಕೆ ನಾನು ಅಂತರ್ ಸುಮಾರು ಒಂದು 15 ಅಂತರ್ ಬೆಳೆಯನ್ನು ತಗೊಳ್ಳೋ ಅಂತ ನಾನು ಪ್ರಯತ್ನ ಮಾಡಿದೆ. ಯಾವ್ಯಾವ ಅಂದ್ರೆ 45 ದಿವಸಕ್ಕೆ ಬರುವಂತ ಬೆಳೆ ಅಂದ್ರೆ ಮೆಂತೆ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಸಬಸಿ ಆಗಿರ್ಬೋದು, ಮುಂದೆ ಕೊತ್ತಂಬರಿ, ಈ ತರ ಇವು 45 ದಿವಸಕ್ಕೆ ಬರುವಂತ ಬೆಳೆಗಳು. ಮತ್ತೆ 90 ದಿವಸಕ್ಕೆ ಬರುವಂತ ಕೆಲವೊಂದು ಬೆಳೆಗಳನ್ನು ಮಾಡ್ಕೊಂಡೇನಿ. ಒಂದು ಕಬ್ಬಿನ ಒಂದು ಬಾಜು ಉಳ್ಳಾಗಡ್ಡೆ ಸಸಿಯನ್ನ ಪ್ಲಾಂಟ್ ಮಾಡಿದ್ವಿ. ಇನ್ನೊಂದು ಕಡೆ ಒಂದು ಧನಲಕ್ಷ್ಮಿ ಅಂತ ಮಹಾರಾಷ್ಟ್ರ ಸಿಗುವಂತ ಒಂದು ಶೇಂಗಾ, ಅಂದ್ರೆ 3 ಕಾಳಿನ ಶೇಂಗಾ, ಅದು 90 ದಿವಸಕ್ಕೆ ಅದು ಶೇಂಗಾ ಹೊರಗಡೆ ಬರುತ್ತೆ. ಯಾಕಂದ್ರೆ ಅದು ಕುದಿಸಿ ಮಾರೋದ್ರಿಂದ ಕಮ್ಮಿ ಅವಧಿ ಒಳಗೆ ಬರ್ತೈತಿ, ಮತ್ತೆ ಸಾಕಷ್ಟು ನಮಗೆ ಮಾರ್ಕೆಟ್ದಾಗ ಬೆಲೆ ಇರೋದ್ರಿಂದ ಅದನ್ನೊಂದು ಇವೆರಡು ಕಬ್ಬಿನ ಆಜುಬಾಜು 4 ಒಂದು ಪ್ಲಸ್ ಇವೆರಡು 6 ಬೆಳೆನ ಇಲ್ಲಿ ಮಾಡ್ಕೊಂಡು, ಇನ್ನು 6 ಫುಟ್ಗೆ ಒಂದು ಸಾಲ ಇರೋದ್ರಿಂದ ಒಂದು ಕುಲಾ ಸಾಲಿನೊಳಗೆ ನಾನು ಸುಮಾರು 9 ಬೆಳೆಯನ್ನು ಮಾಡುವಂತ ಪ್ರಯತ್ನ. ಯಾಕಂದ್ರೆ ನಮಗೆ ದಸರಾ ಮತ್ತು ದೀಪಾವಳಿಗೆ ಚೆಂಡು ಬರಬೇಕು ನಮಗೆ. ಯಾಕಂದ್ರೆ ಆವಾಗ ಸಾಕಷ್ಟು ಮಾರ್ಕೆಟ್ದ ಬೇಡಿಕೆ ಇರ್ತೈತಿ. ಮಾರ್ಕೆಟ್ ಬೇಡಿಕೆ ಆಧಾರವಾಗಿ ಇಟ್ಕೊಂಡು ನಾವು ಮಾಡಿದ್ದೆ ಆದ್ರೆ ಸಾಕಷ್ಟು ಅನುಕೂಲ. ಯಾಕಂದ್ರೆ ಈಗ ನಮ್ಮ ದೀಪಾವಳಿ 3 ತಿಂಗಳ ಹಿಂದೆ ನಾವು ಇದರ ಚೆಂಡು ನಾಟಿ ಮಾಡಿದ್ದೆ ಆದ್ರೆ ದಸರಾ ಮತ್ತು ದೀಪಾವಳಿ ಎರಡು ಸಿಗ್ತೈತಿ. ಸುಮಾರು ಇನ್ನು ಒಂದು 2,000 ನಾವು ಸಸಿ ಹಚ್ಚಿದ್ವಿ, ಒಂದು 6,000 ರೂಪಾಯಿ ನಾವು ಅದು ಖರ್ಚು ಮಾಡಿದ್ವಿ ಅಂದ್ರೆ ಕನಿಷ್ಠ 3-4 ಕ್ವಿಂಟಲ್ ನಮಗೆ ಚೆಂಡುವಿನೊಳಗೆ ಅದ ತೂಕ ಬರ್ತೈತಿ. ಯಾಕಂದ್ರೆ ಕನಿಷ್ಠ 80-100 ರೂಪಾಯಿ ಮಾರಾಟ ಮಾಡೋದ್ರಿಂದ ಕನಿಷ್ಠ ಅಂದ್ರೂ 40-50 ರೂಪಾಯಿ ನಮ್ಗೆ ಅದೇ ಸಿಗ್ತೈತಿ. ಅದ್ರ ಜೋಡಿನ ಬೆಂಡೆ ಆಗಿರ್ಬೋದು, ಚವಳಿ, ಮೆಣಸಿನ ಗಿಡ, ಬದನೆ ಗಿಡ, ಟೊಮೆಟೊ, ಮತ್ತು ಈಗ ಸ್ವೀಟ್ ಕಾರ್ನ್ ಹಿಂಗೆ ಹಲವಾರು ಅಂದ್ರೆ ಕಬ್ಬಿಗೆ ಹೊಡೆತ ಬೀಳಾರ್ದನ ಅಂದ್ರೆ ಮಿತ್ರ ಶತ್ರು ಬೆಳೆ ಮಾಡಿಲ್ಲ. ನಾವು ಮಿತ್ರ ಬೆಳೆ ಮಾಡಿ ಕನಿಷ್ಠ ಒಂದು 60-70 ರೂಪಾಯಿ ಬರೀ ಅಂತರ್ ಬೆಳೆಯಿಂದ ಆದಾಯ ತಗೊಂಡು ನನಗೆ ಕಬ್ಬು ಬರುವಂಗ ಕಬ್ಬು ಅಂದ್ರೆ ಒಂದು ಬೋನಸ್ ಕ್ರಾಪ್ ಅದು. ಯಾಕಂದ್ರೆ ಅದು 12 ತಿಂಗಳು ಕಟಾವಾಗೋದ್ರಿಂದ ನಮ್ದು ಏನು 4 ಅಂದ್ರೆ 145 ಹಿಡ್ಕೊಂಡು 150 ಒಳಗೆ ಇವೆಲ್ಲ ನಾನು ಅಂತರ್ ಬೆಳೆ ಹೊರಗೆ ಹೋಗ್ತಾವ. ಹೊರಗೆ ಹೋಗೋದ್ರಿಂದ ನಮಗೆ ಒಂದು ಅನುಕೂಲ ಆಕತಿ. ಯಾಕಂದ್ರೆ ಈಗ 50-60 ರೂಪಾಯಿ ಇದ್ರಾಗ ಆದಾಯ ಬಂತು. ಅದು ನಮ್ಮ ಕಬ್ಬಿಂದ ಕನಿಷ್ಠ ಒಂದು 60 ಟನ್ 12 ತಿಂಗಳು ನಾವು ಕಟಾವು ಮಾಡಿದಾಗ ಇವೆರಡು ನಾನು ಬ್ಯಾಲೆನ್ಸ್ ಆಕತಿ ಅಂತ ಹೇಳಿ ನಾ ಈಗ ಪ್ರತಿಯೊಂದು ಬೆಳೆ ಅಂತರ್ ಬೆಳೆ ಒತ್ಕೊಟ್ಟು ನಾನು ಅಂತರ್ ಬೆಳೆಗೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಏಕ ಬೆಳೆ ಪದ್ಧತಿಗಿಂತಲೂ ಈ ಅಂತರ್ ಬೆಳೆ ಪದ್ಧತಿ ಬಹಳ ಒಳ್ಳೇದಂತೀರಿ? ಯಾಕಂದ್ರೆ ಅಂತರ್ ಬೆಳೆ ಮಾಡುವ ಉದ್ದೇಶ ಅಂದ್ರೆ ನಾವು ಒಂದು ಈಗ ನಾವು ಕಬ್ಬು ಹಚ್ಚಿದ್ರೆ ಅಂದ್ರೆ ಕನಿಷ್ಠ 12-15 ತಿಂಗಳು ನಾವು ಕಾಯ್ಬೇಕಾಕತಿ. ಆ 12-15 ಕಾಯುವ ಪೇಷನ್ಸ್ ನಮ್ಮಲ್ಲಿಲ್ಲ. ಯಾಕಂದ್ರೆ ನಮಗೆ ಸಣ್ಣ ಸಣ್ಣ ಖರ್ಚು ಇರೋದ್ರಿಂದ ಅದಕ್ಕೆಲ್ಲ ನಾವು ಹೊರಗಡೆ ಲೋನ್ ತೆಗೆದು ಅಥವಾ ಯಾರ ಕಡೆ ಸಾಲ ಮಾಡು ಅಂತ ಉದ್ದೇಶದಿಂದ ಹಂಗ್ ಮಾಡ್ಲಾರ್ದನ. ನಮ್ಮಲ್ಲಿ ನಾವು ಈಗ ಇಷ್ಟು ಡಿಸ್ಟೆನ್ಸ್ ಕೊಟ್ಟ ಸಾಕಷ್ಟು ಸೂರ್ಯನಿಗೆ ಒಂದು ಬೆಳಕು ಅಥವಾ ಬಿಸಿಲೇನು ಬರ್ತೈತಿ ಅದನ್ನ ಸದುಪಯೋಗ ಪಡ್ಕೊಂಡು ಅಂದ್ರೆ ನಾವು ಅಂತರ ಬೆಳೆ ಮಾಡೋದ್ರಿಂದ ಕಸದ ಖರ್ಚು ಕಡಿಮೆ ಆಕತಿ, ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಕತಿ. ಯಾಕೆ ನಾವು ಹಲವಾರು ಬೆಳೆ ಬೆಳೆದ್ರಿಂದ ಒಂದೊಂದು ಬೆಳೆ ಪೋಷಕಾಂಶ ಅಲ್ಲಿ ಭೂಮಿ ಒಳಗೆ ಬಿಡೋದ್ರಿಂದ ಆ ಕಬ್ಬಿಗೂ ಹೆಲ್ಪ್ ಆಕತಿ. ಪ್ಲಸ್ ನಮ್ಮ ಭೂಮಿ ಸದುಪಯೋಗ ಪಡಿಸ್ಕೊಂಡು ಕಮ್ಮಿ ನೀರಿನೊಳಗೆ ಕಮ್ಮಿ ಅವಧಿ ಒಳಗೆ ನಾವು ಈ ತರ ಬೆಳೆ ಮಾಡೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ನಾವು ಅನುಕೂಲ ಆಗತ್ತೆ ಅಂತ ನಾನು ಹೇಳ್ಬೋದು. ಈಗ ಇಷ್ಟು ಅಂತರ್ ಬೆಳೆ ಬಗ್ಗೆ ತಾವು ಮಾಹಿತಿ ನೀಡಿದ್ರಿ, ಇದಲ್ದೆ ಏನೇನ್ ಮತ್ತೆ ಬೇರೆ ಬೇರೆ ಬೆಳೆಗಳು ಯಾವ್ಯಾವ? ಬೇರೆ ಅಂದ್ರೆ ನಾನು ನೋಡ್ರಿ ಟೋಟಲ್ ಮಾರ್ಕೆಟ್ಗೆ ಅನುಗುಣವಾಗಿ. ಯಾಕಂದ್ರೆ ನಾವೀಗ ಈಗ ಹೇಳಿದ್ನಲ್ಲ ದಸರಾ ದೀಪಾವಳಿಗೆ ಚೆಂಡು ಬರೋಂಗ್ ನಾವು ಪ್ಲಾನ್ ಮಾಡಿರ್ತೀವಿ. ಮುಂದೆ ಇದಕ್ಕೆ ಸಂಕ್ರಮಣಕ್ಕೆ ಸುಲಗಾಯಿ ಬರೋಂಗ್ ನಮ್ಮಲ್ಲಿ ಒಂದೊಂದು ಲೆಕ್ಕ ಇರ್ತೈತಿ. ಯಾಕಂದ್ರೆ ಆ ಮಾರ್ಕೆಟ್ಗೆ ಅನುಗುಣವಾಗಿ ನಾವು ಪ್ಲಾನ್ ಮಾಡಿರ್ತೀವಿ. ಮತ್ತೆ ಅದ್ರ ಜೋಡಿನ ಈಗ ಶಿವರಾತ್ರಿ ಅಮಾಸಿಗೆ ಗೆನಸು ಬರಬೇಕು ಅಂದ್ರೆ ಮಾರ್ಕೆಟ್ಗೆ ಏನ್ ಬೇಕು ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ದೇದಂತ ಒಂದು ಚಾರ್ಟ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಈಗ ಮದುವೆ ಸೀಸನ್ ಯಾವಾಗ ಇರ್ತೈತಿ ಅವಾಗ ನಾವು ತರಕಾರಿ ಯಾವಾಗ ಮಾಡ್ಬೇಕು. ಮತ್ತೆ ಬಟ್ ಅಂದ್ರೆ ಮಾರ್ಕೆಟ್ನ ಬೇಡಿಕೆ ಈಗ ರಂಜಾನ್ ಆ ರಂಜಾನ್ ಉಪವಾಸ ಮಾಡೋದ್ರಿಂದ ಅವ್ರು ಪ್ರತಿಯೊಂದು ತರಕಾರಿ ಒತ್ತು ಕೊಟ್ಟು ಆ ಟೈಮ್ ಕಾಯಿಪಲ್ಲಿ ಸಾಕಷ್ಟು ನಮಗೆ ಮಾರ್ಕೆಟ್ ಬರ್ತೈತೆ. ಯಾಕಂದ್ರೆ ಆದ್ರೆ ಮಾರ್ಕೆಟ್ ನಾವು ಯಾವಾಗ ಸಿಗ್ತೈತಿ ನಾವು ಯಾವಾಗ ಹಿಂದೆ ಅದಕ್ಕೆ ಬೇಡಿಕೆ ಅನುಕೂಲವಾಗಿ ನಾವು ಪ್ರತಿಯೊಂದು ಕೂಡ ನಾವು ಆಹಾರ ಧಾನ್ಯಗಳಾಗಲಿ ಪ್ರತಿಯೊಂದು ಬೆಳೆನೂ ನಾವು ಬೆಳೆದ ನಮ್ಮಲ್ಲಿ ಆದಂತ ಒಂದು ಸದೃಢವಾಗಿ ನಾವು ಬೆಳಿತೀವಿ ಅಂತ ನಾನು ಹೇಳ್ಬೋದು. ಈಗ ಈ ಒಂದು ಬಹು ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಇದು ಹೈಡ್ರೋಪೋನಿಕ್ ಮಾಡಿನಿ ಅಂದ್ರಿ, ಅದು ಯಾವ ರೀತಿ ತಮಗೆ ಉತ್ಪನ್ನ ಕೊಡ್ತದ್ರಿ? ಸರ್ ಹೈಡ್ರೋಪೋನಿಕ್ ಅಂದ್ರೆ ಇದು ಇದೊಂದು ಇಂಗ್ಲಿಷ್ ನ ಹೈಡ್ರೋಪೋನಿಕ್ ಅಂತ, ಇದು ಕನ್ನಡದ ಜಲಕೃಷಿ ಅಂದ್ರೆ ನೀರಿನಿಂದ ಮುಖಾಂತರ ಬೆಳೆಯುವಂತ ಒಂದು ಬೆಳೆ ಇದು. ಯಾಕಂದ್ರೆ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ 1 ಕೆಜಿ ನಾವು ಕಾಳನ್ನ 24 ಗಂಟೆ ಗೋವಿನ ಜೋಳನ ನೆನೆ ಹಾಕ್ತೀವಿ. 24 ಗಂಟೆ ಆದ ತಕ್ಷಣ ಅದು ನೀರನ್ನು ಬಸೋದು, ಅದು ಒಂದು ಸ್ವಲ್ಪ ಒಂದು 1/2 ಗಂಟೆ ನಾವು ನೆರಳೆ ಒಣಗಿಸ್ತೀವಿ. ಒಣಗಿಸಿ ಅದಾದ ನಂತರ ಒಂದು ತಿಳು ಅರಿಬೇಲಿ ಕಟ್ಟಿ ಒಂದು ಮೂರಿ ಒಳಗೆ ಇಟ್ಟು ಮೇಲೆ ಒಂದು 2 ಚೀಲ ಹಚ್ಚಿಬಿಟ್ಟಿದ್ರೆ ಮಾತ್ರ 24 ಗಂಟೆ ಅಂದ್ರೆ 48 ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ಇರ್ತೈತಿ. ನಾವು 24 ಗಂಟೆ ಒಂದು ಮೊಳಕೆ ಬರ್ಸಿದ ಮೇಲತ್ತ ನಮ್ದು ಅದೊಂದು ಯೂನಿಟ್ ಮಾಡ್ಕೊಂಡಿವಿ ನಾವು ಅಂದ್ರೆ ಒಂದು ಟೋಟಲ್ ಅದು ಆ ಯೂನಿಟ್ ಅದು ಹೆಂಗೈತೆ ಅಂದ್ರೆ 72 ಟ್ರೇ ಇದಾವೆ ಅದ್ರಾಗ, ಒಂದು ಫುಟ್ ಅಗಲ ಒಂದೂವರೆ ಫುಟ್ ಉದ್ದ ಅಂತವ, 72 ಟ್ರೇ ಇರೋದ್ರಿಂದ ಒಂದು ದಿವಸಕ್ಕೆ 9 ಟ್ರೇ ನಾವು ಅದಕ್ಕೆ ತುಂಬ್ತೀವಿ ಅಂದ್ರೆ ಒಂದು ಟ್ರೇಗೆ 1/2 kg ನಾವು ಕಾಳು ಹಾಕಿದ್ವಿ ಅಥವಾ 20 ಕಾಳು ಹಾಕಿದ್ವಿ ಅಂದ್ರೆ ಅದು ನಮ್ಗೆ 15 ದಿವಸಕ್ಕೆ ಕನಿಷ್ಠ ಅಂದ್ರೆ 4-5 kg ನಾವು ಪರಿವರ್ತನೆ ಆಕೈತೆ. ಆ ಬೇರಿನ ಮುಖಾಂತರ ಬೆಳೆಯೋದ್ರಿಂದ ಎಲ್ಲ ಪೋಷಕಾಂಶಗಳು ಆ ಬೇರಿನ ಮುಖಾಂತರ ಸಿಗ್ತಾವೆ. ಹೆಂಗದ ಈಗ ನಾವು ಸ್ವಲ್ಪ ವೀಕ್ ಆದ್ರೆ ಡಾಕ್ಟರ್ ಸಾಹೇಬ್ ನೀವು ಮೊಳಕೆ ಕಾಳು ತಿನ್ರಿ, ನೀವು ಒಳ್ಳೆ ಆಹಾರ ಆಕತೈತಿ, ಹೆಂಗೆ ಯೋಗ ಮಾಸ್ಟರ್ ಅದು ಒಂದು ವಿಜ್ಞಾನಿಗಳು ಏನು ಹೇಳ್ತಾರೋ ಅದೇ ರೀತಿ ನಾವು ನಮ್ಮದೇ ಆದಂಥ ನಾವು ಬೆಳೆದಂಥ ಕಾಳನ್ನು ಕಡಿಮೆ ಅವಧಿ ಒಳಗೆ ಕಡಿಮೆ ಜಾಗದಾಗ ಕಡಿಮೆ ನೀರಿನೊಳಗೆ ನಾವು ಇದನ್ನು ದನಗಳಿಗೆ ಮೊಳಕೆ ತರಿಸಿ ಹೈಡ್ರೋಪೋನಿಕ್ ನಾವು ಕೊಡೋದ್ರಿಂದ ಇದಕ್ಕೆ ನಾವು ಯಾವುದೇ ಆಹಾರ ಧಾನ್ಯ ಅಥವಾ ಹೊರಗಿಂದ ಫೀಡ್ ಆಗಿರ್ಬೋದು KMF ಹಿಂಡಿ ಆಗಿರ್ಬೋದು ಅದನ್ನು ಕಡಿಮೆ ಮಾಡಿ ನಾವು ದನಗಳು ಇದನ್ನು ಕೊಟ್ಟಿದ್ದೆ. ಅದರ ಹಾಲಿನ ಫ್ಯಾಟ್ನಲ್ಲಿ ನಮಗೆ ಜಾಸ್ತಿ ಕಂಡು ಬಂದತಿ, ಇಳುವರಿನೂ ಜಾಸ್ತಿ ಕಂಡು ಬಂದಿ, ಮತ್ತು ಶುದ್ಧವಾದ ಆಹಾರ ಇರೋದ್ರಿಂದ ಇದಕ್ಕೆ ಯಾವುದೇ ಥರ ನಾವು ದನಗಳಿಗೆ ಇಫೆಕ್ಟ್ ಆಗಂಗಿಲ್ಲ. ಆದರೆ ಒಂದು ನಾವು ಪಾಲನೆ ಮಾಡಬೇಕಾಗತ್ತೆ ಏನಪ್ಪ ಅಂತಂದ್ರೆ ಕನಿಷ್ಠ 100-100 ಮೊಳಕೆ ಬರುವಂಥ ಒಳ್ಳೆಯ ಗೋವಿಂದೋಳ ಮೊಳಕೆ ಕಾಳು ಬರುವಂಥ ಕಾಳು ಮಾತ್ರ ನಾವು ನೆನೆ ಹಾಕಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಸರಿಯಾಗಿ ಮೊಳಕೆ ಬರದೇ ಇದ್ರೆ ಅಲ್ಲಿ ಫಂಗಸ್ ಅಟ್ಯಾಕ್ ಆಗಿ ಸ್ವಲ್ಪ ಅಂತ ಹಾನಿ ಸಂಭವ ಒಂದು ತೊಂದರೆ ಇರ್ತೈತಿ. ಅದನ್ನು ಕರೆಕ್ಟ್ ನಾವು ಪಾಲನೆ ಮಾಡಕ್ಕೆ 100-100 ಮೊಳಕೆ ಬಂತಂದ್ರೆ ಅದರ ಯಾವುದೇ ಪರಿಸ್ಥಿತಿ ಅದಕ್ಕೆ ತೊಂದರೆ ಆಗಂಗಿಲ್ಲ. ಮತ್ತು ಒಂದು ಇನ್ನೊಂದು ಹೇಳ್ಬೇಕಂದ್ರೆ ಕನಿಷ್ಠ ಇದಕ್ಕೆ ಒಂದು ಟೈಮರ್ ನಾವು ಕೊಡ್ಸೀವಿ, ಕನಿಷ್ಠ 2-3 ಗಂಟೆಗೆ ಒಂದ್ಸಲ ನಾವು ಟೈಮರ್ ಆನ್ ಆತಂದ್ರೆ ಅದು 20-30 ಸೆಕೆಂಡ್ ತಾನೇ ಮೋಟ್ರ್ ಆನ್ ಮಾಡಿಕೊಂಡು ಫಾಗರ್ಸ್ ಮುಖಾಂತರ ಅದು ತಾನು ನೀರು ಹೊಡ್ಕೊಂಡು ಅಗದಿ ಜುಮ್ರ ಹೆಂಗೆ ಈಗ ಹೆಂಗೆ ಸೇವೆ ಮಾಡ್ಬೇಕಾದ್ರೆ ಒಂದು ಸ್ಪ್ರೇ ಕೊಡ್ತಾರಲ್ಲ ಆ ಥರ ಅದಕ್ಕೆ ನೀರು ಕೊಟ್ಟರೆ ಸಾಕು. ಇದಕ್ಕೆ ಯಾವುದೇ ಔಷಧಿ ಗೊಬ್ಬರ ಏನೂ ಬೇಕಾಗಿಲ್ಲ. ಅದಕ್ಕೆ 2 ಗಂಟೆಗೆ ಒಂದ್ಸಲ ನಾವು ನೀರು ಕೊಟ್ಟಿವಿ ಅಂತಂದ್ರೆ ಟೋಟಲ್ ಇದು 1 kg ಇದ್ದು ದಾನ್ 15 ದಿವಸಕ್ಕೆ 8-10 kg ಪರಿವರ್ತನೆ ಆಕತಿ. ಬಿಳಿ ಬೇರೆ ಇರೋದ್ರಿಂದ ನಾವೇ ಸ್ವತಃ ತಿಂದರೂ ಕೂಡ ಅದು ಅಗದಿ ರುಚಿಯಾಗಿ ಇರೋದ್ರಿಂದ ದನಗಳಿಗೆ ಒಳ್ಳೆ ಶುದ್ಧ ಆಹಾರ ಕೊಟ್ಟಂಗೆ ಆಕತಿ. ಮತ್ತು ಕಮ್ಮಿ ಅವಧಿ ಒಳಗೆ ನಾವು ಇದನ್ನು ಹೈಡ್ರೋಪೋನಿಕ್ ಉಪಯೋಗ ಮಾಡಿ ಒಂದು ಹೆಚ್ಚಿನ ಆದಾಯ ಗಳಿಸ್ಬೋದು. ಯಾಕಂದ್ರೆ ಈಗ ಹಿಂಡಿ ಒಳಗೆ ಒಂದು ಕನಿಷ್ಠ ಅಂದ್ರೆ ಒಂದು ಆಕಳಿಗೆ ಒಂದು 10 ಲೀಟ್ರ್ ಹಾಲು ಇಡ್ತದೆ ಅಂದರೆ 100-150 ರೂಪಾಯಿ ನಾವು ಹೊರಗೆ ಖರ್ಚು ಮಾಡಿದ್ದನ್ನು ನಾವು ಕೇಳಿದ್ವಿ. ಅದ್ರ ಬದಲಿ ನಮ್ಮಲ್ಲೇ ಇರುವಂಥ ಕಾರಣ ಕನಿಷ್ಠ 20 ರೂಪಾಯಿದಾಗ ನಾವು ಇದನ್ನು ಅಷ್ಟು ಪೂರೈಕೆ ಮಾಡಿ 130 ರೂಪಾಯಿ ಒಂದು ದಿವಸಕ್ಕೆ ನಾವು ಉಳಿತಾಯ ಮಾಡಿದ್ವಿ ಅಂದ್ರೆ ನಮ್ಗೆ ಹೆಚ್ಚಿನ ಇದ್ರಾಗ ನಾವು ಆದಾಯ ಹೈನುಗಾರಿಕೆ ಒಳಗೆ ಅನುಕೂಲ ಆಗತ್ತೆ. ಇದ್ರ ಜೋಡಿನ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡೋದ್ರಿಂದ್ರೆ 2-3 kg ಕೊಡಬೇಕು. ಕೋಳಿ ಅಕಸ್ಮಾತ್ ಇದನ್ನು ಹೈಡ್ರೋಪೋನಿಕ್ ಆಹಾರ ಕೊಟ್ಟರೆ ಕೋಳಿ ತತ್ತಿ ಸೈಜ್ ಓಡಿಸಕ್ತೆ, ಅದು ಕೆಪಾಸಿಟಿ ಹೆಚ್ಚಾಗಿ ಅದ್ರ ಕೂಡ ಶುದ್ಧ ಆಹಾರ ಕೊಟ್ಟು ಒಳ್ಳೆಯ ಒಂದು ಹೈಡ್ರೋಪೋನಿಕ ಜಲಕೃಷಿಯಿಂದ ಸಾಕಷ್ಟು ಅನುಕೂಲ ಐತಿ. ಸಾಕಷ್ಟು ಜನ ನಮ್ಮ ಕಡೆ ಬರ್ತಾರೆ ನೋಡ್ತಾರೆ, ಅವ್ರಿಗೆ ಏನು ಬೇಕು ನಾವು ಮಾಹಿತಿ ಕೊಟ್ಟು ಅದನ್ನು ನಾನು ಪೂರೈಕೆ ಮಾಡ್ತಾ ಇದ್ದೀನಿ. ಇದೀಗ ಮಾತಾಡ್ತಾ ಬಹು ಮಾಡಿ ಬೆಳೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ರಿ. ಆ ಬಹುಮಡೆ ಬೆಳೆದ್ರೆ ಸರ್ ನಾನು ಟೋಟಲ್ 2 ಗಂಟೆ ನಂದು ಕ್ಷೇತ್ರ ಐತಿ. ಆ 2 ಗಂಟೆ ಒಳಗೆ ಮೊದಲು ಅದನ್ನ ತೆಂಗ್ ಹಾಕೊಂಡೇನಿ, ತೆಂಗಿನ ತೆಳಗೆ ಅಡಿಕೆ ಹಾಕೊಂಡೇನಿ, ಅಡಿಕೆ ತೆಳಗೆ ನುಗ್ಗಿ ಐತಿ, ನುಗ್ಗಿ ಕೆಳಗೆ ಕಾಫಿ ಐತಿ, ಕಾಫಿ ಕೆಳಗೆ ಬಾಸುಮತಿ ಎಲೆ ಅಂತ ಇಂಥ ಒಂದು ಸಸಿ ಹಚ್ಕೊಂಡು ಅದ್ರ ಜೋಡಿನ ಸಾಕಷ್ಟು ನನ್ನ ಕಡೆ ಈಗ ಮದುನಾಶಿನಿ ಮೆಡಿಸಿನಲ್ ಪ್ಲಾಂಟ್ ಒಂದು 15-20 ಮೆಡಿಸಿನಲ್ ಪ್ಲಾಂಟ್ ಹಚ್ಕೊಂಡಿದ್ವಿ, ಮದುನಾಶಿನಿ ಹಚ್ಚಿದ್ವಿ, ನಗದಾಳ ಇದೆ, ಮುಂದೆ ಆಲ್ ಸ್ಪೈಸಸ್ ಇದೆ, ಮುಂದೆ ಜಾಜಿಕಾಯಿ ಇದೆ, ಹಲವಾರು ಔಷಧಿ ಗುಣಗಳು ಔಷಧಿ ಸಸ್ಯಗಳು ಪ್ಲಸ್ ಇವು ಮಸಾಲೆ ಪದಾರ್ಥಗಳನ್ನ ಅದ್ರಾಗ ನಾವು ಅಳವಡಿಕೆ ಮಾಡ್ಕೊಂಡಿನಿ. ಇದ್ರದ್ದು ಹೆಂಗೆ ನಮ್ಮ ಆದಾಯ ತೊಗೊತೀವಿ ಅಂತಂದ್ರೆ ಕನಿಷ್ಠ ಅಂದರೂ ನಾವು ಆ ಬಾಸುಮತಿ ಎಲೆಯಿಂದ ಕನಿಷ್ಠ ಒಂದು ವಾರಕ್ಕೆ 1,000-1,500 ರೂಪಾಯಿ ನಮ್ಗೆ ಆದಾಯ ಬರುವಂತ ನಾನು ವ್ಯವಸ್ಥೆ ಮಾಡ್ಕೊಂಡೆ. ಯಾಕೆ ನಾವು ಇದನ್ನು ಬೆಳೆದು ಇದನ್ನು ಹೆಂಗೆ ಮಾರ್ಕೆಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ತಲೆಯಾಗಿ ಬಂತು. ಅದು ಬಂದಾಗ ಈಗ ನಮ್ಮ ತಾಯಿನ ಮೊದಲು ಮಾರ್ಕೆಟ್ದಾಗ ಕೂತ ನಾವು ಬೆಳೆದ ತರಕಾರಿನ ಮಾರಾಟ ಮಾಡ್ತಾಯಿದ್ರು. ಇದನ್ನು ಬೆಳೆದಾಗ 2 ಗಂಟೆ ಬೆಳೆದು ನಾನು ಬೆಳೆದು ನಿಂತಾಗ ಅದ್ರದ್ದು ಹೆಂಗೆ ನಾವು ಉಪಯೋಗ ತೊಗೋಬೇಕು ಅಂತ ವಿಚಾರ ಮಾಡಿ ನಮ್ಮಲ್ಲಿ ಯಾರು ಇವತ್ತು ನಿನ್ನ ಕಡೆ ತರಕಾರಿ ತೊಗೋತಾರೋ ಅವ್ರಿಗೊಂದು ಇದನ್ನು ಎಲೆ ಫ್ರೀ ಕೊಡುವ ಮತ್ತು ಇದನ್ನು ಮಾಡುವ ಹೆಂಗೆ ಉಪಯೋಗ ಅನ್ನೋದು ಅವ್ರಿಗೆ ಹೇಳ್ಕೊಡಂದಾಗ ಒಂದು ಎಲೆ ಹಾಕಿನ ಅನ್ನ ಮಾಡಿದ್ರೆ ಸೇಮ್ ಬಾಸುಮತಿ ವಾಸನೆ ಬರ್ತಿದ್ದು, 100-100 ಸಾವಯವ ಇರೋದ್ರಿಂದ ಇದಕ್ಕೆ ಯಾವುದೇ ಕೆಮಿಕಲ್ ಇದಾಗ ಏನೂ ಉಪಯೋಗ ಮಾಡಲಾರ್ದ ನಾ ಬೆಳೆದದ್ದು. ಕನಿಷ್ಠ ಅಂದ್ರೆ ಒಂದು ಎಲೆ ಹಾಕಿ ನೀವು ಅನ್ನ ಮಾಡಿದ್ರೆ ಬಡವರು ಕೂಡ ಆ ಬಾಸುಮತಿ ಒಂದು ರೈಸ್ ತಿಂದಂಥ ಸ್ಮೆಲ್ ಬರ್ತದೆ. ಈಗ ಈ ನಮ್ಮಲ್ಲಿ ಅಡುಗೆಯವರು ಸಾಕಷ್ಟು ಮದುವೆ ಏನೇ ಕಾರ್ಯಕ್ರಮ ಇದ್ದರೂ ಅದನ್ನು ಬಾಸುಮತಿ ಅದನ್ನು ತಪ್ಪಲ ಹಾಕಲಾರ್ದ ಯಾರೂ ಅಡುಗೆ ಮಾಡ್ತಾನೆ ಇಲ್ಲಿಗೆ. ಹಿಂಗೆ ಅಂಥದ್ದೊಂದು ನಾವು ಮಾರ್ಕೆಟ್ ಕ್ರಿಯೇಟ್ ಮಾಡಿ ಅದರಿಂದ ನಾವು ಸಾಕಷ್ಟು ಆದಾಯ ತಗೊಳತೈತಿ ನಾನು ಹೇಳ್ಬೋದು. ಅಂದ್ರೆ ಬಹುಮಾಡಿ ಒಂದು ಬೆಳೆ ಒಳಗೆ 1 ಎಕರೆದೊಳಗೆ ಅಂದ್ರೆ 1 ಎಕರೆ ಜಮೀನಲ್ಲಿ ಕೂಡತಕ್ಕಂಥ ಸಸಿಗಳನ್ನ ತಾವು 1 ಎಕರೆಯಲ್ಲಿ ಕೂಡಿಸಿದ್ರಿ ಸರ್? ಕನಿಷ್ಠ ಅಂದ್ರೆ 2 ಗಂಟೆ ನಮ್ಗೆ ಕ್ಷೇತ್ರ ಇರೋದ್ರಿಂದ ಒಂದ್ರ ಮೇಲೆ ಒಂದು ನೆಲಗೆ ಬೆಳೆಯುವಂಥ ಬೆಳೆಯೋದ್ರಿಂದ ಕನಿಷ್ಠ ಅಂದ್ರೆ ಒಂದು 40-50 ಸಸಿಗಳು ಕೂಡಿಸಿದ್ವಿ. ಎಕರೆ ಲೆಕ್ಕ ತೆಗೆದ್ರೆ ಸುಮಾರು ಅದು ಹಂಗೆ ಕೊಡಿಸಿದ್ರೆ ಒಂದು 10 ಗಂಟೆಯಲ್ಲಿ ಆಗುವಂಥ ಬೆಳೆನ ನಾನು 2 ಗಂಟೆ ಒಳಗೆ ನಾ ಕೂಡಿಸ್ಕೊಂಡು ಬರೀ ಒಂದು 2 ಗಂಟೆದ ಆದಾಯ ನಾನು 60-70 ಸಾವಿರ ರೂಪಾಯಿ ನಾವು ಆದಾಯ ತಗೊಳ್ಳೋ ವ್ಯವಸ್ಥೆ ನಾನು ನೋಡ್ಕೊಂಡೆ. ಅಂದ್ರೆ ಕನಿಷ್ಠ ಒಂದು 5 ಪಟ್ಟ ಕ್ಷೇತ್ರ ನಾವು ಕಡಿಮೆ ಮಾಡಬಹುದು. 5 ಪಟ್ಟ ಕ್ಷೇತ್ರ ಕಡಿಮೆ ಜೊತೆಗೆ ಅದಕ್ಕೆ ಬಂದ್ರ ಅದಕ್ಕೆ ಅದು ಒಂದಕ್ಕೊಂದು ಡಿಸ್ಟರ್ಬ್ ಆಗ್ಲಾರ್ದಂಗ ತೊಂದರೆ ಆಗ್ಲಾರ್ದಂಗ ನಾವು ಇದು ಅಳವಡಿಕೆ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಕಾಫಿಗೆ ನೆರಳು ಬೇಕು, ಹಂಗ ತೆಂಗೆ ಹಾಕೊಂಡಿದ್ವಿ, ಅದಕ್ಕೂ ಇನ್ನೂ ಸ್ವಲ್ಪ ನೆರಳು ಜಾಸ್ತಿ ಬೇಕಂದಾಗ ಅಡಿಕೆ ಹಾಕೊಂಡಿದ್ವಿ, ಅದಕ್ಕೆ ಇನ್ನೂ ಜಾಸ್ತಿ ಬೇಕಂದಾಗ ನುಗ್ಗಿ ಹಾಕೊಂಡಿದ್ವಿ. ಹಿಂಗೆ ಅದಕ್ಕೆ ಅದರದೇ ಆದಂಥ ಒಂದು ಸ್ಪೇಸಿಂಗ್ ಕೊಟ್ಟು ಆ ಬರುವಂಥ ಬೆಳೆಗೂ ತೊಂದರೆ ಆಗ್ಲಾಂಗಿಲ್ಲ, ಮತ್ತು ನಾವು ಯಾವುದೇ ರೀತಿ ಸೇಫ್ ಆಗಿ ಬೆಳೆ ಬರ್ತದೆ ನಾನು ಹೇಳ್ಬೋದು. ಮತ್ತು ಈ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಇದೆಲ್ಲ ಬಯಲು ಪ್ರದೇಶ, ಇಲ್ಲಿ ಯಾವ ರೀತಿ ತಾವು ಕಾಫಿ ಬೆಳೀತಾ ಇದ್ದೀರಿ, ಮತ್ತು ಅದರ ರೋಗ ಅದು ಏನು ಇಲ್ಲಿ ಬಾಧಿಸ್ತಾ ಇಲ್ಲೇನು, ಮತ್ತು ಅದರ ಮಾರ್ಕೆಟಿಂಗ್ ಹೆಂಗ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ. ಹಾಂ ಸರ್, ಅದು ಯಾಕಂದ್ರೆ ಕಾಫಿ ಮಲೆನಾಡ ಆಗಿದ್ರೆ ಮಲೆನಾಡ ಬೆಳೆಯುವಂಥ, ಯಾಕಂದ್ರೆ ಅವರು ಗುಡ್ಡದ ಗುಡ್ಡಗಾಡು ಪ್ರದೇಶ ಇರುವಂಥ ಸಾಕಷ್ಟು ಅಲ್ಲಿ ಮಳೆನೂ ಆಕತಿ, ಅದು ಜೋಡಿನ ಅವ್ರದ್ದು ನೆರಳುವಂಥ ಪ್ರದೇಶ ಮತ್ತು ಕೋಲ್ಡ್ ಇರ್ತೈತಿ. ಹಂಗೆ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಂತ ನಾನು ವ್ಯವಸ್ಥೆ ಮಾಡಿ, ಯಾಕಂದ್ರೆ ಮೊದಲು ತೆಂಗೈತಿ, ಅಡಿಕೆ ಐತಿ, ಅಡಿಕೆ ತೆಳಗೆ ನುಗ್ಗೈತಿ, ಹಿಂಗೆ ಮೈಕ್ರೋ ಕ್ಲೈಮೇಟ್ ಅಂದ್ರೆ ಅದಕ್ಕೆ ಸಪೋರ್ಟ್ ಆಗಿ ಬರುವಂತ ನೆರಳನ್ನ ನೆರಳಿಕೆ ಬೆಳೆದು ನಾವು ಇದನ್ನ ಮಾರ್ಕೆಟ್ ಮಾಡ್ತಾ ಇದ್ವಿ. ಮಾರ್ಕೆಟ್ ಜೊತೆಗೆ ಇದನ್ನ ನಮ್ಮಲ್ಲಿ ಬೆಳೆದದ್ದು ನಾವು ಹಿಂಗೆ ನಮ್ಮ ಸ್ವಂತ ಮಾರ್ಕೆಟ್ ಮಾಡೋದ್ರಿಂದ ಅದನ್ನ ನಾವು ಕಾಫಿ ಬಿಡಿಸಿ ಅದನ್ನ ಇದನ್ನ ಹುರಿದು ಅದನ್ನ ಪೌಡರ್ ಮಾಡಿ ಅಥವಾ ನಾವು ಮಾರ್ಕೆಟ್ ಮಾಡುವಂತ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಈಗ ಯಾವುದೇ ಒಂದು ಪ್ರಯತ್ನ ಒಂದು ಗುಡ್ಡದಾಡ್ದಾಗ ಅವ್ರು ಬೆಳೀತಾರೆ ಅಂದ್ರೆ ಅವ್ರಿಗೆ ಪ್ಲೇನ್ ಮಾಡೋಕ್ಕಾಗಂಗಿಲ್ಲ, ನಮ್ಗೆ ಗುಡ್ಡ ಮಾಡೋಕ್ಕಾಗಂಗಿಲ್ಲ. ಆ ಒಂದು ನಿಟ್ಟಿನೊಳಗೆ ನಾವು ಒಂದು ಹಾಬಿ ಆಗಿ ಇದನ್ನು ಬೆಳೆದು ಇದ್ರ ಕಾಫಿ ಬೆಳೀತಿರ್ತೀರ ತೋರಿಸ್ಕೊಟ್ಟೆ ಅಷ್ಟೇ. ಈಗ ತಾವು ಈ ಕೃಷಿ ಜೊತೆಗೆ ಮತ್ತೆ ಏನೇನು ಅಂದ್ರೆ ತಮ್ಮ ಕೃಷಿಗೆ ಪೂರಕವಾಗಿ ಸಾವಯವ ಬೆಳೆ ಬೆಳೀತಾ ಇದ್ದೀನಿ ಅಂದ್ರೆ ಋಷಿ ಮುಕ್ತ ಆಹಾರ ದೇಶದ ಜನತೆಗೆ ತಾವು ಕೊಡ್ತಾ ಇದ್ದೀರಿ, ಇದಕ್ಕಾಗಿ ತಾವು ಏನೇನು ಮಾಡ್ರಿ, ಮಳೆ ನೀರು ಸಂಗ್ರಹದ್ದು ಆಮೇಲೆ ಅದ್ರ ಜೊತೆಗೆ ಮತ್ತೆ ಬಯೋಡೈಜೆಸ್ಟರ್ ಈ ರೀತಿ ತಮ್ಮ ಏನೇನು ಮಾಡಿದಿರಿ ತಮ್ಮ ತೋಟದಲ್ಲಿ? ಒಟ್ಟಲ್ಲಿ ನಾ ನೀರಿನ ಪ್ರಮಾಣ ಕಡಿಮೆ ಆಗಿ, ಯಾಕಂದ್ರೆ ಈ ಇವತ್ತಿನ ದಿನಮಾನದಾಗ ಮಳೆಗಾಲ ಕಮ್ಮಿ ಆಗುದು ಅಂದ್ರೆ ನೀರು ದಿವಸಕ್ಕೆ ದಿವಸ ನಮ್ದು ಏನಾಗುತ್ತೆ ಅಂದ್ರೆ ಕೆಳಮಟ್ಟ ಹೋಗ್ತಾ ಇದೆ ನೀರಿನ ಮಟ್ಟ. ಆ ಒಂದು ಅಂತರ್ಜಲ ಹೆಚ್ಚು ಮಾಡೋಕ್ಕೋಸ್ಕರ ಒಂದು ದೇಶದಿಂದ ನಾನು ಒಂದು ಬೋರ್ವೆಲ್ಗೆ ಮಳ್ನೀರು ಕೊಯ್ಲು ಮಾಡಿ, ಎಲ್ಲರೂ ಬರೀ ಮಳ್ನೀರು ಕೊಯ್ಲು ಅಂತಂದ್ರೆ ಬರೀ ಒಂದು ಹೊಂಡ ತೆಗೀರಿ ಅದಕ್ಕೆ ಅದರ ಕಲ್ಲು ತುಂಬ್ರಿ ಕಡಿ ತುಂಬ್ರಿ ಮೇಲೆ ಮುಚ್ಚ್ರಿ ಅಂತ ಹೇಳ್ತಾರೆ. ಆ ಟೈಪ್ ಮಾಡಿದಾಗ ನನಗೆ ಅದೊಂದು ಅಷ್ಟೊಂದು ಬೋರು ನೀರು ಅಷ್ಟೊಂದು ಕುಡಿಲಿಲ್ಲ, ಯಾಕಂದ್ರೆ ನೀರಿನ ಪ್ರಮಾಣ ನನಗೆ ಹೆಚ್ಚು ಅನಿಸಿಲ್ಲ. ಅದಕ್ಕೆ ನನ್ನದೇ ಆದಂತ ಒಂದು ನಾನು ತೆರಿ ಅಂದ್ರೆ ನಾನು ಮೆಥಡ್ ಮಾಡ್ತಾ ಇದ್ದೀನಿ. ಯಾಕೆ ಹೆಂಗೆ ಮಾಡಿತ್ತಂದ್ರೆ ನಾನು ಬೋರ್ ಕೊರ್ಸಿದ್ರಿಂದ ನಾನು 9 ಫೂಟ್ಗೆ ಏನು ಗರ್ಸ್ ಹತ್ತಿತ್ತು ಅಪ್ ಟು 70 ಫೂಟ್ವರೆಗೆ ಗರ್ಸ್ ಇರೋದ್ರಿಂದ ಅದರ ನೀರು ನಿಲ್ಲಿಸೋ ಜಾಸ್ತಿ ನೀರು ಕುಡಿಲೇ ಇಲ್ಲ ಅದು. ಆ ಒಂದು ದಿವಸ ಎರಡು ಹೋಲ್ ಒಂದು ಡೈರೆಕ್ಟ್ 50 ಫೂಟ್ ಒಂದು ಎರಡು ಹೋಲ್ ಹಾಕಿ ಆ ಡೈರೆಕ್ಟ್ ಹೋಲಿನ ಮುಖಾಂತರ ನಾನು ಆ ನೀರನ್ನು 70 ಫೂಟ್ವರೆಗೂ ನಾನು ನೀರು ಭೂಮಿಯೊಳಗೆ ಕಳಿಸುವಂತ ವ್ಯವಸ್ಥೆ ಮಾಡಿ ಅದನ್ನ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕೊಂಡು ನಮಗಲ್ಲ ಆಜುಬಾಜುವರೆಗೆ ಸುಮಾರು ಒಂದು 2-3 ಕಿಲೋಮೀಟರ್ ತಕ್ಕೂ ನಮ್ಗೆ ನೀರಿನ ಮಟ್ಟ ಹೆಚ್ಚಾಗಿದೆ. ನಾನು ಯಾಕಂದ್ರೆ ನನಗೆಲ್ಲರೂ ನಮ್ಮ ಮೊದಲು ನೀವು ಮಳ್ನೀರು ಕೊಯ್ಲು ಮಾಡೋಕ್ಕಿಂತ ಮುಂಚೆ ನಮ್ಮ ನೀರು ಭಾಳ ಕಡಿಮೆ ಆಗಿತ್ತು, ಈಗ ನೀವು ಮಳ್ನೀರು ಕೊಯ್ಲು ಮಾಡಿದ್ಮೇಲೆ ಸಾಕಷ್ಟು ನಮ್ಮ ಅನುಕೂಲ ಆಗಿದೆ. ನಮ್ಗೆ ಆಜುಬಾಜುವರ್ಗೂ ನನಗೆ ಪ್ರಶಂಸೆ ಮಾಡಿದಾರು. ಈಗ ನಮ್ದು ಜಾಸ್ತಿ ಕೆನಾಲ್ ನೀರಿದ್ದಾಗ ಅಥವಾ ಮಳ್ನೀರಿಂದ ಹರಿದು ಹೋಗುವಂಥ ನೀರನ್ನು ನಾವಲ್ಲಿ ನಮ್ಮ ಬೋರ್ವೆಲ್ ತೆಗಿನ ಬಿಟ್ಟು ಅಂದ್ರೆ ಸುಮಾರು ಒಂದು 50 ಫೂಟ್ 2 ಹೋಲ್ ಇರೋದ್ರಿಂದ ಡೈರೆಕ್ಟ್ ಅದು ನಾವು ಆಳಕ್ಕೆ ನೀರು ಕೊಟ್ಟಿವಿ ಅಂದ್ರೆ ಅದು ಆಟೋಮೆಟಿಕ್ ನೀರು ಚಾರ್ಜ್ ಆಗಿ ನನಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದು ಜೋಡಿನ ಇದು ನಾನು ಇಷ್ಟು ಮಾಡಿದಾಗೂ ಕೂಡ ನಮಗೆ ಯಾಕಂದ್ರೆ ಇಂಥ ಮಳೆಗಾಲದಾಗ ಎಷ್ಟೋ ನಾವು ಹೊರಗಿಂದ ನೀರು ಹಾಕಿ ಒಳಗಿಂದ ನೀರು ಅಂತರ ಹೆಚ್ಚಾಗಲಾರ್ದಕ್ಕೆ ತೊಂದರೆಗೆ ಹಾಕತ್ತ ಬೋರ್ವೆಲ್ ನಮ್ಮ ಹಿಡಿದು ಊಟ ಮಾಡಾಕತ್ತ. ಮತ್ತು ನಾವೊಂದು 21 ಮೀಟರ್ ಆಗಲ್ಲ, 21 ಮೀಟರ್ ಉದ್ದ, 3 ಮೀಟರ್ ಆಗಲ್ಲ, ಇಂಥ ಒಂದು ಕೃಷಿ ಭಾಗ್ಯದೊಳಗೆ ಯೋಜನೆಯೊಳಗೆ ನಾವು ಕೃಷಿ ಹೊಂಡ ಮಾಡ್ಕೊಂಡಿವಿ. ಆ ಕೃಷಿ ಹೊಂಡದಾಗ ಒಂದು 9 ಲಕ್ಷ ಲೀಟರ್ ನೀರು ಅದನ್ನು ಸ್ಟಾಕ್ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ಅದರಿಂದ ನಾವು ಈಗ ಹನಿ ನೀರಾವರಿ ಮುಖಾಂತರ ನಾನು 2001 ನಾ ಸುಮಾರು ಒಂದು 18 ಎಕರೆಗೂ ನಾನು ಹನಿ ನೀರಾವರಿ ಬಳಕೆ ಮಾಡ್ತಾ ಇದ್ದೀನಿ. ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿತ್ತು. ಯಾಕಂದ್ರೆ ಈಗ ನಾವು ಒಂದು 1 ತಾಸು 2 ತಾಸು ಬೋರ್ವೆಲ್ ನಾವು ಮೋಟ್ರಲ್ಲೇ ನೀರು ಕೊಟ್ಟರೆ ಅದು ಹಿಡಿದುಬಿಟ್ಟು ಮಾಡೋದ್ರಿಂದ ಅದಕ್ಕೆ ನಮ್ಮದು ಹನಿ ನೀರಾವರಿಗೆ ಸರಿಯಾಗಿ ಸಪ್ಲೈ ಆಗಂಗಿಲ್ಲ. ಹಂಗೆ ನಾವು ನೀರು ಸ್ಟಾಕ್ ಮಾಡಿ ಒಂದು 4 ತಾಸು ನೀರು ಸ್ಟಾಕ್ ಮಾಡಿ ಒಂದು 1.5 ಗಂಟೆನ ನಾವು ಈ ದೊಡ್ಡ ಮೋಟ್ರಿಂದ ನಾವು ನೀರಾವರಿ ಕೊಟ್ಟಿವಿ ಅಂದ್ರೆ ಸಾಕಷ್ಟು ಪ್ರೆಷರ್ ಸಿಗೋದ್ರಿಂದ ಎಲ್ಲರಿಗೂ ಎಲ್ಲ ಬೆಳೆಗಳು ಸಮ ಪ್ರಮಾಣದಾಗ ನೀರು ಸಿಗ್ತೈತಿ. ಒಂದು ಜೋಡಿನ ನಮಗೆ ಗೊಬ್ಬರ ಬಳಕೆ ನಾವು ಮಾಡಲಿಕ್ಕೆ ಸಾವಯವ ಕೃಷಿ ಐತೆ ಅಂದ್ರೆ ನಮ್ದು ಅದ್ರ ಪರ್ಯಾಯವಾಗಿ ಬಯೋ ಡೈಜೆಸ್ಟರ್ ಮಾಡ್ಕೊಂಡು 20 ಫೂಟ್ ಆಗಲೈತಿ, 10 ಫೂಟ್ ಉದ್ದ, 20 ಫೂಟ್ ಉದ್ದ, 7 ಫೂಟ್ ಗುಮ್ ಇರುತ್ತೆ, ಅದು 40,000 ಲೀಟರ್ ಕೆಪಾಸಿಟಿ ಐತೆ ಅಂತ. ಅದಕ್ಕೆ ನಮ್ಮಲ್ಲಿ ಬರುವಂಥ ದನಗಳ ಗಂಜಲ ಆಗಿರ್ಬೋದು, ಮತ್ತು ಸಗಣಿ ಆಗಿರ್ಬೋದು, ನಮ್ಮಲ್ಲಿ ಕಳೆ ಕಸ ಮತ್ತು ದನಗಳು ತಿನ್ನಲಾರ್ದಂಥ ತಪ್ಪು ಅಂತ ಏನು ವೇಸ್ಟ್ ಬರ್ತದೆ ಅದನ್ನೆಲ್ಲನೂ ಅದು ಕಳಿಸಿ ವೆಂಚೂರಿ ಮುಖಾಂತರ ನಾವು ಗೊಬ್ಬರವಾಗಿ ನಾವು ಇದನ್ನು ಪೂರೈಕೆ ಮಾಡ್ತಾ ಇದ್ವಿ. ಇದು ಜೋಡಿನ ಎರೆಯೊಳಗೆ ನಾವು ಘಟಕ ಮಾಡ್ಕೊಂಡಿದ್ವಿ ಸುಮಾರು 20 ಫೂಟ್ ಉದ್ದದೆ, ಅಂಥವು 8 ಫೀಟ್ ಮಾಡಿ ಕನಿಷ್ಠ ಅಂದರೆ ನಮಗೆ ಒಂದು ವರ್ಷಕ್ಕೆ 40-50 ಟನ್ ನಾವು ಅದು ಎರೆಹುಳು ಉತ್ಪಾದನೆ ಮಾಡ್ತೀವಿ. ಟೋಟಲ್ 18 ಎಕರೆಗೆ ನಮಗೆ ಏನು ಬೇಕು ನಾವು ಎರೆಹುಳು ನಾವು ಉತ್ಪಾದನೆ ಮಾಡ್ಕೊಂಡು 1 ಎಕರೆಗೆ 2 ಟನ್ 3 ಟನ್ನಾಗ ನಾವು ಎಷ್ಟು ಪೂರೈಕೆ ಮಾಡ್ಕೋಬೋದು ಹಂಗೆ ನಾವು ಕೊಡ್ತಾ ಇದ್ದೀನಿ. ಅದು ಜೋಡಿನ ಬಯೋ ಎನ್ಪಿಕೆ ನಾವು ಮಾಡ್ಕೊಂಡಿದ್ವಿ. ಬಯೋ ಎನ್ಪಿಕೆ ಅಂತಂದ್ರೆ ಈಗ ನಮಗೆ ಮಾರ್ಕೆಟ್ದಾಗ ಅಥವಾ ಇವು ಕೆಲವೊಂದು ಲ್ಯಾಬ್ಗಳ್ದಾಗ ನಮಗೆ ಸಾರ್ವಜನಿಕದ ಅಜಿಟೋಬ್ಯಾಕ್ಟರ್ ಅಜೋಸ್ಪರ್ಲಮ ಮತ್ತು ಇಂಥವು ಜೀವಾಣುಗಳು ಸಿಗ್ತಾವೆ. ಆ ಜೀವಾಣುಗಳನ್ನು ತಂದು ನಾವು ಪ್ರತಿ ಸಲ ಅವನ್ನ ಬಳಕೆ ಮಾಡಲಾರ್ದನ್ನ ಅದನ್ನು ಜೀವಾಮೃತ ಮಾಡ್ತಾ ಇದ್ವಿ. ಜೀವಾಮೃತ ಮಾಡಿ ಅದಕ್ಕೆ ನಾವು ಇದನ್ನು ಹೆಪ್ಪಿ ಹೆಂಗೆ ಹೆಣ್ಮಕ್ಳು ಹೆಂಗೆ ಮೊಸರನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಹೆಪ್ಪಿಸ್ತಾರೆ. ಆ ರೀತಿಯೊಳಗೆ ನಾವು ಸ್ವಲ್ಪ ಹುಳಿ ಮಜ್ಜಿಗೆ ಒಂದು ಸ್ವಲ್ಪ ಸಾವಯವ ಬೆಲ್ಲ ಮತ್ತು ಇದು ಅಜಿಟೋಬ್ಯಾಕ್ಟೀರಿಯಾ ಈ ಥರ ಜೀವಾಣುಗಳನ್ನು ನಾವು ಅದಕ್ಕೆ ಒಂದು ಬ್ಯಾರಲ್ ಮಾಡಿ ಅದಕ್ಕೆ ಕೊಡ್ತಾ ಇದ್ದೀವಿ. ಇದನ್ನು ಪ್ರತಿಯೊಂದು ಕೂಡ ನಾವು ಯಾವ ಬೆಳೆಗೆಲ್ಲ ನಮ್ಮ ಪೂರೈಕೆ ಕಡಿಮೆ ಆಗತ್ತೆ ಅದನ್ನು ಬಯೋ ಎನ್ ಪಿಕೆ ನಾವು ಉಪಯೋಗ ಮಾಡ್ತೀವಿ. ಅದು ಯಾವಾಗ ಮತ್ತೆ ಖಾಲಿ ಹಾಕಿ ಬರ್ತೈತೆ ಮತ್ತು ದಾಂಡಿ ಬಂದಾಗ ಒಂದು 5 ಲೀಟ್ರ್ ಕೆಳಗಡೆ ಬಿಟ್ಟು ಮತ್ತೆ ಅದಕ್ಕೆ ಜೀವಾಮೃತ ಮಾಡಿ ನಾವು ಮತ್ತೆ ಅದನ್ನು ಬ್ಯಾರಲ್ ತುಂಬ್ಕೊಂಡ್ಬಿಡ್ತೀವಿ. ಹಿಂಗೆ ಪ್ರತಿ ನಮ್ಗೆ ಯಾವುದೋ ನಮಗೆ ಜೀವಾಣುಗಳು ಬೇಕಾದರೂ ಸಹಿತ ಅದನ್ನು ನಾವು ಒಂದು 10 ಬ್ಯಾರಲ್ ಮಾಡಿ ಎಲ್ಲ ಥರನೂ ಸಿಟ್ರಿಕ್ ಆಸಿಡ್ ಆಗಿರ್ಬೋದು, EM ಆಗಿರ್ಬೋದು, ಟೋಟಲ್ ನಮಗೆ ಏನು ಬೇಕೋ ನಮ್ಮಲ್ಲಿ ಅದು ಟೋಟಲ್ ಎಲ್ಲ ಜೀವಾಣುಗಳನ್ನು ಒಂದೊಂದು ನಾವು ಬಯೋ ಎನ್ ಪಿಕೆ ಘಟಕ ಮಾಡಿಕೊಂಡು ಅವು ಯಾವ್ಯಾವ ಬೆಳಿಗ್ಗೆ ಬೇಕೋ ಆ ಬೆಳಿಗ್ಗೆ ನಾವು ಪೂರೈಕೆ ಮಾಡಿ ಉಪಯೋಗ ಮಾಡ್ತಾಯಿದ್ದ ಜೋಡಿನ. ಈಗ ನಾವು ಯಾವುದೇ ಬೀಜ ನಾವು ನಾಟಿ ಮಾಡಿದ್ರು ಕೂಡ ಬೀಜಾಮೃತ ಮಾಡ್ತೀವಿ. ಬೀಜಾಮೃತ ಅಂದರೆ 200 ಲೀಟ್ರ್ ನೀರನ್ನು ಒಂದು ಬ್ಯಾರಲ್ ತುಂಬ್ತೀವಿ, ಅದಕ್ಕೊಂದು 10 ಕೆಜಿ ದೇಶಿ ಆಕಳು ಸಗಣಿಯನ್ನು ಒಂದು ತಿಳು ಅರಿವೆಯಲ್ಲಿ ಕಟ್ಟಿ ನೆನೆ ಹಾಕ್ತೀವಿ, ಅದು ರಸ ಬಿಡ್ತೈತಿ. ರಸ ಬಿಟ್ಟಾಗ ಅದನ್ನು ಮತ್ತೆ ಬೆಳಿಗ್ಗೆ ಅದನ್ನು ಒಂದು ಸ್ವಲ್ಪ ಕೈಲಿ ಹೆಚ್ಚಿಗೆ ರಸ ತೆಗೆದು ಅದಕ್ಕೆ 1 ಲೀಟ್ರ್ ಸುಣ್ಣದ ತಿಳಿನೀರು ಹಾಕಿ ಯಾವುದಾದ್ರು ನೀವು ಬೀಜೋಪಚಾರ ಅದ್ರಾಗ ನಾವು ಮಾಡಿ ಮಾಡಿದ್ದೆ ಆದ್ರೆ ನಾವು ಇದಕ್ಕೆ ಯಾವುದೇ ರಾಸಾಯನಿಕ ಬಳಕೆ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಈ ಥರ ನಾವು ಸುಭಾಷ್ ಪಾಳೇಕರ್ ಅವರ ಒಂದು ಅನುಯಾಯಿಯಾಗಿ ನಾವು ಆ ಬಳಕೆ ಮಾಡ್ತಾ ಇದ್ದೀವಿ. ಈಗ ಮತ್ತೆ ತಾವು ಸಾವಯವ ಕೃಷಿ ಮಾಡ್ತೀರಿ ಅಂದ್ರೆ ಮತ್ತೆ ಪಶುಗಳನ್ನು ಇರಬಹುದು, ಎಷ್ಟು ಅದಾವ್ರಿ, ಅವಕ್ಕ ಬಗ್ಗೆ ಏನೇನ್ ಮಾಡ್ತೀರಿ ತಾವು? ಅವುಗಳ ಬಗ್ಗೆ ಮಾಹಿತಿ ನಾನು ಹೈನುಗಾರಿಕೆ ಸುಮಾರು ಒಂದು ನಮ್ಮಲ್ಲಿರುವಂತ ಜವಾರಿ 6 ಎಮ್ಮಿ 4 ಗೀರ್ ಆಕಳ ಒಂದು ಕಿಲಾರಿ ಆಕಳ ಹಿಂಗ ಒಂದು 10-12 ದನಗಳ ಸಾಕಾಣಿಕೆ ಮಾಡ್ಕೊಂಡಿ. ಅವು ಬಂದದ ಹಾಲನ್ನ ನಾವು ಮನೆ ಮನೆ ಮಾರಾಟ ಅಂದ್ರೆ ನಮಗೆ 50 ರೂಪಾಯಿ ಲೀಟರ್ ನಾವು ಡೈರೆಕ್ಟ್ ಮನೆಗೆ ಕೊಡ್ತೀವಿ ನಾವು. ಯಾಕಂದ್ರೆ ಡೇರಿ ಹಾಕೋದ್ರಿಂದ ಸ್ವಲ್ಪ ನಮಗೆ ರೇಟ್ ಕಡಿಮೆ ಸಿಗುತ್ತೆ, ಅದು ಫ್ಯಾಟ್ ನೋಡೋದಕ್ಕೆ ಕಿರಿಕಿರಿ ಹಾಕುತ್ತೆ ಹೇಳಿ ನಾವು ಗಟ್ಟಿ ಹಾಲನ್ನು ಹಿಂಡಿದಂಥ ಹಾಲನ್ನು ನಾವು ಈಗ ಕೆಲವೊಂದು ನಮ್ಮ ಫ್ರೆಂಡ್ಸ್ ಅವ್ರಿಗೆ ನಮಗೆಲ್ಲ ಅವ್ರಿಗೆ ನಾವು 50 ರೂಪಾಯಿ ಲೀಟರ್ ಹಾಲು ಪೂರೈಕೆ ಮಾಡ್ತೀವಿ. ಉಳಿದದ್ದು ಹಾಲನ್ನು ನಾವು ಉಪಯೋಗ ಮಾಡ್ತೀವಿ. ಅದ್ರ ಜೋಡಿನ ಆಡು ಸಾಕಾಣಿಕೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಆಡು ಸಾಕಾಣಿಕೆ ಒಳಗಂದ್ರೆ ಕನಿಷ್ಠ ನನ್ನ ಕಡೆ ಒಂದು 8 ಆಡ್ದವು, ಒಂದು 2 ಉಸ್ಮಾನ ಬದಿ, ಒಂದು 2 ಹೊತ್ತ ಸಾಕೊಂಡಿದ್ವಿ. ಹೊತ್ತ ಸಾಕೊಂಡು ಯಾಕೆ ಸಾಕೊಂಡಿವಿ ಅಂತಂದ್ರೆ ಈಗ 1-2 ಆಡ ಸಾಕಾಣಿಕೆ ಮಾಡ್ಕೊಂಡು ಅವ್ರಿಗೆ ಅದು ಸೆಮೆನ್ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಆ ಅಡ ಕಟ್ಟಂದ್ರೆ ಅದಕ್ಕೆ ಒಂದು ತುಂಬಿಸಬೇಕಾದ್ರೆ ಅವ್ರಿಗೆ ಸಮಸ್ಯೆ ಆಗತ್ತೆ. ಅಂಥವ್ರು ನಮ್ಮಲ್ಲಿ ಅದನ್ನು ತುಂಬಿಸೋಕೆ ಬಂದಾಗ ಕನಿಷ್ಠ ಒಂದು ಆಡಿಗೆ ನಾವು 50 ರೂಪಾಯಿ ಚಾರ್ಜ್ ಮಾಡಿ ಕನಿಷ್ಠ 1 ದಿವಸಕ್ಕೆ 2-4 ಆಡುಗಳು ನಮ್ಮಲ್ಲಿ ಡೈಲಿ ಬರ್ತಾವೆ. ಅದರಿಂದ ಕನಿಷ್ಠ ಅಂದರೂ ನಮಗೆ 100 ರೂಪಾಯಿಂದ 200 ರೂಪಾಯಿ ನೆಟ್ ಇನ್ಕಮ್ ಅದ್ರ ಬರೋದ್ರಿಂದ ನಮಗೆ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತೈತೆ ಅದನ್ನು ತೊಗೊಂಡು ಈಗ ನಾವು ಡೈಲಿ 3 ಪೆಟ್ರೋಲ್ ಖರ್ಚು ನಾವು ಯಾವ ಹೋತಿನ ಮುಖಾಂತರ ತೆಗಿತೀವಿ ಅಂತ ನಾನು ಹೇಳಕ್ಕೆ ಅತಿ ಸಂತೋಷ ಅನಿಸುತ್ತೆ. ಯಾವುದೇ ಬೆಳೆ ಬೆಳೆದ್ರೂ ಕೂಡ ಬೆಳಿಗ್ಗೆ ಅಥವಾ ಪೂರಕವಾಗಿ ನಮ್ಮಲ್ಲಿ ಅಂದ್ರೆ ಒಳಗೆ ಬರುವಂಥ ಹಾದಿಗಳು ಜಾಸ್ತಿ ಇದ್ವು ಅಂತಂದ್ರೆ ಇನ್ಕಮಿಗೆ ಜಾಸ್ತಿ ಇತ್ತಂದ್ರೆ ನಮಗೆ ಜಾಸ್ತಿ ನಾವು ಸಮೃದ್ಧವಾಗಿ ಬೆಳಿಬೋದು ಅಂತ ನಾನು ಹೇಳ್ಬೋದು. ಇದರ ಜೊತೆಗೆ ತಮಗೆ ಸರ್ಕಾರದಿಂದ ತಮ್ಮ ಸಾಧನೆಗಳನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಬಂದವ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಮಾಹಿತಿ ನೀಡ್ತೀರಿ? ನನಗೆ ಆಲ್ರೆಡಿ ಅಂದ್ರೆ ಕೃಷಿ ಪಂಡಿತ ಪ್ರಶಸ್ತಿ ಸುಮಾರು 2006-07 ನನಗೆ ರಾಜ್ಯ ಮಟ್ಟದಾಗ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟಾರ್ದ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿತ್ತು. ಅದ್ರ ಜೋಡಿನ 12-13 ಸ್ಥಳಗ ನಾನು ಕೃಷಿ ಪ್ರಶಸ್ತಿ ಇತ್ತು ನಾನು ತಗೊಂಡಿನಿ. ಅದನ್ನ ನಾನು ಹೇಳಕ್ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ 1 ಎಕರೆಗ 28 ಕ್ವಿಂಟಲ್ ನಾ ಗೋಧಿ ಬೆಳೆದು ರಾಜ್ಯ ಮಟ್ಟದಾಗ ಪೈಲ ಪ್ರಶಸ್ತಿ ತಗೊಂಡು ಅದ ಕೃಷಿ ಪ್ರಶಸ್ತಿ ತಗೊಂಡಿನಿ. ಅದ್ರ ಜೋಡಿನ ಈಗ ನಿನ್ನೆ March 21 ರಾಷ್ಟ್ರ ಮಟ್ಟದ ನನಗೆ ಫಾರ್ಮರ್ ಫೆಲೋ ಅವಾರ್ಡ್ ಅಂತೇಳಿ ಕೃಷಿ ಅನುಸಂಧಾನ ನವದೆಹಲಿ ಅಂದ್ರೆ ದೆಹಲಿ ಒಳಗೆ ನನಗೆ ಅಲ್ಲಿ ಕರೆದ ಕೃಷಿ ಉನ್ನತಿ ಮೇಳದಾಗ ಕರೆದ ನನಗೆ ಅಲ್ಲಿ ಸನ್ಮಾನ ಮಾಡಿ ನನಗೆ ಅವಾರ್ಡ್ ಕೊಟ್ಟವ್ರು. ಯಾಕಂದ್ರೆ ಒಟ್ಟು ಇಂಡಿಯಾದಾಗ 5 ಜನಕ್ಕೆ ಅದ ಫೆಲೋ ಅವಾರ್ಡ್ ಬಂತು. ಫೆಲೋ ಅವಾರ್ಡ್ ಬರೋದಾಗ ಕರ್ನಾಟಕದಿಂದ ನಾ ಒಬ್ಬನಾಥ್ ಹೇಳಕ್ ನನಗೆ ಅತಿ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ 5 ಇಂಡಿಯಾದೊಳಗೆ ಬರೀ 5 ಜನದಾಗ ನಾ ಒಬ್ಬ ಅಂತ ನನಗೆ ಅತಿ ಕರ್ನಾಟಕದಿಂದ ನಾನು ಒಬ್ಬನ ಆಯ್ಕೆ ಆಗಿ ನಾನಲ್ಲಿ ಕೂಡ ನಮ್ಮ ಇವರು ಕೇಂದ್ರ ಮಿನಿಸ್ಟರ್ ಕೃಷಿ ಮಿನಿಸ್ಟರ್ ರಾಧಾಮೋಹನ್ ಸಿಂಗ್ ಅವ್ರು ನನ್ನ ಕರೆದು ಸನ್ಮಾನ ಮಾಡಿ ಅತಿ ಗೌರವ ಶರತ್ ನಾನು ಹೇಳ್ಬೋದು. ಒಳ್ಳೆಯದ್ರೆ ಇದು ಕೇಳಿ ನಮಗೂ ಕೂಡ ಭಾಳ ಸಂತೋಷ ಆಯಿತು. ಈಗ ತಾವು ಈ ಎಲ್ಲ ಇಷ್ಟು ಬೆಳೆಗಳನ್ನು ಬೆಳಿತೀರಿ, ಈಗ ಮಾರ್ಕೆಟ್ ಒಳಗೆ ಸಾಕಷ್ಟು ವಸ್ತುಗಳು ಅದಾವ, ಆದ್ರೆ ಅವು ರಾಸಾಯನಿಕ ಯುಕ್ತವಾದ ಇದ್ದಾವ, ರಾಸಾಯನಿಕ ಮುಕ್ತವಾಗಿದ್ದು ಬೆಳೆ ತಾವು ಬೆಳೀತಾ ಇದ್ದೀರಿ, ಇದರದ ಒಂದು ಮಾರ್ಕೆಟಿಂಗ್ ಏನು ಸಾಮಾನ್ಯ ಮಾರ್ಕೆಟ್ ಒಳಗೆ ತಾವು ಮಾರ್ತೀರಾ ಅಥವಾ ತಮ್ಮದೇ ಆದಂತ ಒಂದು ಮಾರ್ಕೆಟ್ ಸೃಷ್ಟಿ ಮಾಡಿದಿರ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಸ್ತೃತವಾಗಿ ತಿಳಿಸ್ರಿ ಸರ್. ನಾನು ಯಾಕಂದ್ರೆ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಇನ್ನೊಬ್ರು ದಲ್ಲಾಳಿಗೆ ನಾವು ಏನು ಬೆಳೆದದನ್ನ ಕೊಟ್ಟು ಅವ್ರ ನಾಮಿದ ಮೇಲೆ ಅವ್ರ ಲಾಭ ಮಾಡೋದಕ್ಕಿಂತ ಅವ್ರ ಲಾಭ ತಗೋತಿದ್ರು ಎಲ್ಲರೂ. ಯಾಕಂದ್ರೆ ಹ್ಯಾಂಗ ಮಾಡಬಾರ್ದೈತಿ, ನಮ್ದೇ ಆದಂತ ಒಂದು ಮಾರ್ಕೆಟ್ ನಾವು ಸೃಷ್ಟಿ ಮಾಡ್ಬೇಕಂತೇಳಿ ಮೊದಲು 1 ಕೆಜಿ 1/2 ಕೆಜಿ ಅಂದ್ರೆ ಮಾರ್ಕೆಟ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸುಮಾರು 25 ವರ್ಷದ ನಾನು ಅನುಭವ ಹೇಳ್ಬೇಕಂತಂದ್ರೆ ಈಗ ನಾನು ಅರ್ಶನ ಬೆಳಿತಾ ಇದ್ದೀನಿ, ಅದನ್ನು ಹೊರಗಡೆ ನಾವು ಪೌಡರ್ ಮಾಡ್ತಾ ಇದ್ವಿ. ಈಗ ಅದನ್ನು ನಾವು ಮನೆಯಲ್ಲೇನೆ ಪೌಡರ್ ಮಾಡುವಂತ ಪ್ಲೋರೈಸರ್ ಮಷಿನ್ ಕೂಡಿಸಿ ಅದನ್ನ ಪೌಡರ್ ಮಾಡಿ ಒಂದು 1 ಕೆಜಿ ಇಟ್ಕೊಂಡು ಸುಮಾರು 1-5 ಕ್ವಿಂಟಲ್ ತಕ್ಕ ನಾವು ಸಪ್ಲೈ ಮಾಡುವಂತ ನನ್ನ ಕಡೆ ವ್ಯವಸ್ಥೆ ಮಾಡ್ಕೊಂಡಿವಿ. ಯಾಕಂದ್ರೆ ಈಗ ನಾವು ಮಾರ್ಕೆಟ್ದಾಗ ನಮ್ದು ಅರ್ಶನ ಹೋತಂದ್ರೆ ಭಾಳ 70-80 ರೂಪಾಯಿ ಮಾರ್ತತಿ. ನಾವು 2 ರೂಪಾಯಿ ಕೆಜಿ ನಾವು ಅರ್ಶನ ಬೆಳೆದದನ್ನ ಪೌಡರ್ ಮಾಡಿ ಮಾರ್ಕೆಟ್ ಮಾಡುವಂತ ನಾನು ವ್ಯವಸ್ಥೆ ಮಾಡ್ಕೊಂಡಿನಿ. ಸಾಕಷ್ಟು ನನಗೆ ಬೇಡಿಕೆ ಐತಿ. ಅದ್ರ ಜೋಡಿನ ಅದಕ್ಕೆ ವಿಷಮುಕ್ತ ಆಹಾರ ಒಂದು ಲೇಬಲ್ ಕೊಟ್ಟು ನಂದೇ ಆದಂತ ಒಂದು ವಿಳಾಸ ನಂಬರ್ ಎಲ್ಲ ಅಕೌಂಟ್ ನಂಬರ್ ಟೋಟಲ್ ಕೊಡೋದ್ರಿಂದ ನನಗೆ ಸಾಕಷ್ಟು ಗಿರಾಕಿ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೋ ನಾವು ಅವ್ರಿಗೆ ಏನು ಮಟೀರಿಯಲ್ ಬಿಡ್ತಾರೆ ನಾವು ಕಳಿಸೋಂತ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆ ಜೋಡಿನ ಜವೆ ಗೋಧಿ ಬೆಳಿತೀವಿ, ಅದನ್ನ ರವಾ ಮಾಡ್ತಾ ಇದ್ದೀನಿ, ಗೋಧಿ ಬೆಳಿತೀವಿ, ಹಿಟ್ಟು ಮಾಡ್ತಾ ಇದ್ವಿ, ಮತ್ತೆ ಅದ್ರ ಜೋಡಿ ಕಡಲೆ ಬೆಳಿತೀವಿ ನಾವು ಅದನ್ನ ಬೇಳೆ ಮಾಡ್ತಾ ಇದ್ವಿ. ಕೆಲವೊಂದು ಕಾಳುಗಳನ್ನ ಬೆಳೆದು ಬೇಳೆ ಮಾಡ್ತೀವಿ, ಕೆಲವೊಂದು ಆಹಾರ ಧಾನ್ಯ ಬೆಳೆದು ಪೌಡರ್ ಅವ್ರು ಯಾವ ಥರ ಅವ್ರಿಗೆ ಮಾರ್ಕೆಟ್ದಾಗ ಬೇಡಿಕೆ ಬೇಡ್ತಾರೋ ಅದನ್ನು ನಾವು ಅದನ್ನು ಪರಿವರ್ತನೆ ಮಾಡಿ ಮೌಲ್ಯವರ್ಧನೆ ಮಾಡಿ ನಾವು ಅದರಿಂದ ಕೂಡ ನಾವು ಸಾಕಷ್ಟು ಲಾಭ ಆಗುತ್ತೆ. ಯಾಕಂದ್ರೆ ನಾವು ಈ ಅರ್ಶನ ನಾವು ಕನಿಷ್ಠ ಅಂದ್ರೆ ಇಪ್ಪತ್ತೆ ಕ್ವಿಂಟಲ್ ಅರ್ಶನ ಬೆಳಿತೀವಿ. ಮಾರ್ಕೆಟ್ಗೆ ಹೋತಂದ್ರೆ ಭಾಳ ಒಂದು 2-2.5 ಲಕ್ಷ ರೂಪಾಯಿ ಸಿಗತೈತಿ. ನಾವೇ ಬೆಳೆದ್ರೆ ನಾವು ಪೌಡರ್ ಮಾಡಿ ಮಾರ್ಕೆಟ್ ಮಾಡೋದ್ರಿಂದ ನಮ್ಗೆ 5 ಲಕ್ಷ ರೂಪಾಯಿ ಸಿಗತೈತಿ, ಮತ್ತು ಅದರಿಂದ ಡಬಲ್ ನಮ್ಗೆ ಲಾಭ ಸಿಗೋದ್ರಿಂದ ಸಾಕಷ್ಟು ನಮ್ಗೆ ಸಮೃದ್ಧ ಆಗೈತೆ ಅಂತ ಹೇಳ್ಬೋದು. ಈಗ ತಾವು ವಿಶ್ವಮುಕ್ತ ಆಹಾರ ಬೆಳೆಯುವ ಸಲುವಾಗಿ ಸಾವಯವ ಕೃಷಿ ಆಯ್ಸ್ಕೊಂಡ್ರಿ. ಈಗ ಸಾಕಷ್ಟು ರೈತರು ಇನ್ನೂ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಆ ರೈತರಿಗೆ ತಾವು ಏನು ಹೇಳ್ತೀರಿ? ನೋಡಿ ಎಲ್ಲರೂ, ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಅಭ್ಯಾಸ ಮಾಡ್ಬೇಕಂದ್ರೆ ಅವ್ರ ತಮ್ಮದೇದಂತ ಒಂದು ಯೋಚನೆ, ಅವ್ರು ಯಾರೂ ರಿಸ್ಕ್ ತಗೋಗ್ತಾ ಇರಲ್ಲ. ಯಾಕಂದ್ರೆ ನಾವು ಬಿಟ್ಟು ಹೋಗೋದು ನಮ್ಗೆ ಲಾಸ್ ಆದ್ರೆ ಹೆಂಗೆ ಅಥವಾ ಅವರಲ್ಲಿ ಒಂದು ತಲೆ ಆಗುತ್ತೆ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಈ DAP ನಮ್ಗೆ DAP ಅಥವಾ ಯಾವುದೋ ಗೊಬ್ಬರ ಆಗಲಿ ಈ ಸಬ್ಸಿಡಿ ಕೊಟ್ಟ ಸರ್ಕಾರದವ್ರು ಸಾಕಷ್ಟು ಸಬ್ಸಿಡಿ ಕೊಟ್ಟಾಗೂ ಸಹಿತ 1213 ರೂಪಾಯಿ ಅದ. ಇವತ್ತು ಏನಾದರೂ ಗೌರ್ಮೆಂಟ್ದವ್ರು ಸಬ್ಸಿಡಿ ತೆಗೆದ್ರೆ 2-3 ಸಾವಿರ ರೂಪಾಯಿಗೆ ಒಂದು ಚೀಲ DAP ಅಥವಾ ಹಿಂಗೆ ಸರ್ಕಾರ ಬರೋ ಅವರು ರೈತರು ತಗೋಬೇಕಾಗ್ತದೆ. ಹಂಗೆ ಎಲ್ಲರಿಗೂ ಪೂರೈಕೆ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಅವರು ಹಂತ ಹಂತವಾಗಿ ಎಷ್ಟೋ ಜನ ರೈತರು ಸಾಕಷ್ಟು ಪರಿವರ್ತನೆ ಆಗ್ತಾ ಇದ್ದಾರೆ. ಈಗ ಗೊಬ್ಬರ ಕಡಿಮೆ ಬಳಕೆ ಮಾಡ್ಕೋತಾ ಇದ್ದಾರೆ. ಇನ್ನಾದ್ರೂ ಕೂಡ ಮುಂದಿನ ಫ್ಯೂಚರ್ ಹೆಂಗೆ ದಿನಮಾನಗಳು ಹೆಂಗೆ ಅಂತಂದ್ರೆ ಈಗ ಸಾಕಷ್ಟು ಈಗ ಪರಿಣಾಮ ಬೀರಾಕೈತೆ. ಆದ್ರೂ ಸಹಿತ ಎಷ್ಟೋ ಜನ ಈಗ ಸಾವಯವ ಕೃಷಿ ಮಾಡಬೇಕು, ಒಂದು ಬದು ಕೊಡ್ಬೇಕು ಅಂತ ಹಂತವಾಗಿ ಬರ್ತಾ ಇದ್ದಾರೆ. ಇನ್ನೂ ಆದ್ರೂ ಕೆಲವು ಜನ ರೈತರಿಗೆ ಒಂದು ಅವ್ರಿಗೆ ಅದರದೇ ಅಂತ ಒಂದು ಧೈರ್ಯ ಇಲ್ಲಾಗಿತ್ತು ಅವ್ರಿಗೆ. ಯಾಕೆ ಧೈರ್ಯ ಬಂತಂದ್ರೆ ಸಾಕಷ್ಟು ಜನ ಈ ಸಾವಯವ ಕೃಷಿ ಬರಲೇಬೇಕು. ನಮ್ಮ ಹಿಂದಿನ ಪೂರ್ವಜರು ಏನು ಮಾಡ್ತಾ ಇದ್ರು, ನಮ್ಮ ಮತ್ತೆ ಕಟ್ಟಿಕಲ್ ಮತ್ತೆ ಭಾಳ ಕಟ್ಟಿಗೆ ಕೂತೈತೆನೋ ಅಂತ ಒಂದು ಪರಿಸ್ಥಿತಿ ಇದೆ. ಭಾಳ ದಿವಸ ಹೋಗಿ ಅನ್ನೋದು ನಾನು ಹೇಳ್ಬೋದು. ಅಂದ್ರೆ ರೈತರು ತಾವು ಏನ್ ಧೈರ್ಯ ಮಾಡಿ ಸಾವಯವ ಬಳಸ್ಬೇಕಂತೀರಿ? ಹೌದು ಸರ್. ಯಾಕಂದ್ರೆ ಅವ್ರದೇ ಆದಂತ ಒಂದು ಯೋಚನೆ, ನಾವು ಅವ್ರು ಮಾಡುವಂತ ಕೆಲಸದ ಮೇಲೆ ವಿಶ್ವಾಸ ಬಿಟ್ಟಿರ್ತೇವೆ. ಆದ್ರೆ ನಾವು ಕೃಷಿ ಮಾಡ್ತೇನೆ ಅಂದ್ರೆ ಆ ಭೂಮಿ ತಾಯಿ ಮೇಲೆ ವಿಶ್ವಾಸ ಇಟ್ಟರೆ ಅದಕ್ಕೆ 100-100 ಆಕಿನ ಕೈ ಬಿಡ. ಆಕೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ. ಯಾಕಂದ್ರೆ ನಮ್ಮ ರೈತರಂದ್ರೆ ಅನ್ನ ಕೊಡುವಂತ ಕೈ, ಇದು ಬೇಡುವಂತ ಕೈ ಅಲ್ಲ. ಯಾಕಂದ್ರೆ ಈಗ ನಾವು ಸರ್ಕಾರಕ್ಕೆ ಬಯಸಿ ಸಹಾಯಧನ ಕೊಡ್ರಿ, ನಾವು ಸಬ್ಸಿಡಿ ಕೊಡ್ರಿ ಅನ್ನುವಂತ ಬರೀ ಬೇಡು ಕೈ ಆಗಿತ್ತು ನಮ್ಮಂತ ರೈತರಿಗೆ. ಹಂಗಾಗ್ಲಾರ್ದ ನಮ್ಮಷ್ಟಕ್ಕೆ ನಾವು ಕೃಷಿ ಮಾಡಿದ್ದೆ ಆದ್ರೆ ನಾವು ಯಾವ ಸರ್ಕಾರಕ್ಕೂ ನಾವು ಏನು ಬೇಡಲಾರ್ದಂತ ನಮ್ಮ ಸಾಕಷ್ಟು ನಮ್ಗೆ ಅನುಕೂಲಗಳದಾವ. ಅದನ್ನ ನಾವು ಸದುಪಯೋಗ ಪಡಿಸೋಗ್ತಾ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಬೇಕಾದ್ರೆ ಬೇರೆ ಕಡೆ ಸಾಲಿಗಿಟ್ಟು ಅವ್ರಿಗೆ ಇದನ್ನ ಮಾಡಿ ವಿದ್ಯಾಭ್ಯಾಸಕ್ಕೆ ನಾವು ಕಳಿಸ್ತೀವಿ. ಆದ್ರೆ ಅವ್ರ ಕೃಷಿಗೆ ಯಾರು ವಾಪಸ್ ಬರ್ತಾ ಇಲ್ಲ. ಹಿಂಗಾಗಿ ನಮ್ಮಲ್ಲಿ ಕೃಷಿದ ತೊಂದರೆ ಇದ್ರಿಂದ ತಾವು ಮಾಡೋಕ್ಕಾಗಿಲ್ಲ. ತಮ್ಮ ಮಕ್ಕಳ ಕಡೆ ಹಾಕೋದು ಕೃಷಿ ಮಾಡಿಸಿದ್ದೆ ಆದ್ರೆ ಅನುಕೂಲ ಆಗತ್ತೆ ಅಂತ ನಾನು ಹೇಳ್ಬೋದು. ಇದ್ರ ಜೋಡಿ ಯಾವ್ದೇ ಒಂದು ಮಾಡಿದ್ರು ಸಹಿತ ತಮ್ಮ ಮಕ್ಕಳನ್ನ ಇದ್ರ ಇನ್ವಾಲ್ವ್ಮೆಂಟ್ ಮಾಡ್ಬೇಕು ನಂದ ಒಂದು ಆಸೆ. ಯಾಕಂದ್ರೆ ಪ್ರತಿಯೊಂದು ಬರೀ ನಾವು ಎಲ್ಲರೂ ನೌಕರಿನ ಮಾಡಲಿ ಅಂದ್ರೆ ಎಲ್ಲ ಸರ್ಕಾರ ಎಲ್ಲಿ ನೌಕರಿ ಕೊಡಕ್ ಸಾಧ್ಯತೆ. ಹಂಗ ನಮ್ಮ ಪೂರ್ವಜರಿಂದ ನಾವು ಕೃಷಿ ಮಾಡ್ಕೊತ ಬಂದವ್ರೆ. ನಮಗೆ ಕೃಷಿನ ನಮಗೆ ಭೂಮಿ ತಾಯಿ, ಕೃಷಿನ ನಮಗೆ ಆಧಾರ, ಕೃಷಿನ ಬಿಟ್ರೆ ಇನ್ನೇನು ಇಲ್ಲ ಅಂತ ನಾನು ಹೇಳ್ಬೋದು. ಕೆಲವು ಒಂದು ಯುವಕರು ಇಲ್ಲ ಕೃಷಿ ಒಳಗೆ ಲಾಭ ಇಲ್ಲ, ನಷ್ಟನೇ ಜಾಸ್ತಿ ಅದ, ಅದಕ್ಕೆ ನಾವು ಒಂದು ನೌಕರಿ ಹೋಗ್ಬೇಕು ಇಲ್ಲ ಅಂದ್ರೆ ಒಂದು ಯಾವ್ದಾದ್ರು ಉದ್ಯೋಗ ಮಾಡ್ಬೇಕಂತಾರ. ತಾವು ಆಲ್ರೆಡಿ ಕೀಟನಾಶಕ ಗೊಬ್ಬರಗಳನ್ನು ಮಾರತಕ್ಕಂತ ಒಬ್ಬ ಉದ್ಯಮಿಯಾಗಿದ್ದು ಕೂಡ ಅದನ್ನು ಬಿಟ್ಟು ತಾವು ಒಕ್ಕಲ್ತನಕ್ಕೆ ಬಂದ್ರಿ, ಅಂತ ಒಂದು ಯುವಕರಿಗೆ ಏನ್ ಹೇಳ್ತೀವಿ? ಆ ಯುವಕರು ನೋಡ್ರಿ 100-100 ಅದ್ರ ಅದರ ಇನ್ವಾಲ್ವ್ಮೆಂಟ್ ಅಂದ್ರೆ ಅವ್ರು ಬರೀ ಏನ್ ಮಾಡ್ತಾರೆ, ಕೃಷಿ ಮಾಡ್ತೀವಿ ಅಂತಂದ್ರೆ ಬರೀ ಪ್ಯಾಂಟ್ ಹಾಕೊಂಡು ಬರೀ ಅವ್ರ ಒಬ್ಬಿ ಮೇಲೆ ನಿಂತು ಕೃಷಿ ಮಾಡ್ರೆ ಆಗಂಗಿಲ್ಲ. ತಮ್ಮ ಸ್ವತಃ ಅದ್ರಾಗ ಕೃಷಿ ಒಳಗೆ ಇಳಿದ್ರ ಅಂದ್ರೆ 100-100 ಇನ್ವಾಲ್ವ್ಮೆಂಟ್ ಅದ್ರಾಗ ಇಳ್ಕೊಂಡ್ರೆ ಸಾಕಷ್ಟು ಕೃಷಿ ಮಾಡಕ್ ಅನುಕೂಲ ಐತಿ. ಯಾಕಂದ್ರೆ ಸಾಕಷ್ಟು ಈಗ ಮಾರ್ಕೆಟ್ ವೈಡ್ ಐತಿ, ಸಾಕಷ್ಟು ನಮ್ಮ ಮಾರ್ಕೆಟ್ಗಳು ಸಿಗ್ತಾವ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಂತರ್ಜಾಲ ಮಟ್ಟದಾಗ ಪೇಪರ್ ಆಗಿರ್ಬೋದು, TV ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳದ ನಮ್ಮಲ್ಲಿ. ಯಾವ್ಯಾವ್ದು ಮಾರ್ಕೆಟ್ದಾಗ ಏನೈತಿ ಏನ್ ಕಡಿಮೆ ಐತಿ ಸಾಕಷ್ಟು ಅಭ್ಯಾಸ ಮಾಡಿದ್ದ. ಪ್ರತಿ ಯಾವ ಬೆಳೆ ಕಡಿಮೆ ಐತಿ, ಯಾವ್ದು ಬೆಳೆ ಹೆಚ್ಚೈತಿ, ನಮ್ಮ ಮಾರ್ಕೆಟ್ಗೆ ಅನುಗುಣವಾಗಿ ಯುವಕರು ಕೃಷಿ ಮಾಡಿದ್ರೆ ಅದ್ರಾಗ ಯಾವುದೋ ಸೋಲಿಲ್ಲ. ಅವ್ರ ಜವಾಬ್ದಾರಿ ಐತಿ ಒಂದು ಕೃಷಿ ಮಾಡ್ಬೇಕು ಅಷ್ಟ. ಯಾವ ಬರೀ ಯಾರೋ ನಮ್ಮ ಮಾಪ್ ಮಾಡ್ತಾನೋ ನಾ ಮಾಡೋದಕ್ಕಿಂತ ಅವ್ರದೇ ಆದಂತ ಒಂದು 100-100 ಇದ್ರ ಕೃಷಿ ಒಳಗೆ ಇಳಿದ್ರೆ ಅಂದ್ರೆ ಯಾವ ಯುವಕರು ಇದ್ರಾಗ ಫೇಲ್ ಆಗಕ್ ಸಾಧ್ಯ ಇಲ್ಲ ಅಂತ ನಾನು ಹೇಳ್ಬೋದು. ದರೇಪ್ಪ ಅವ್ರೆ, ಈಗ ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಈ ಸಾವಯವ ಗೊಬ್ಬರನೇ ಬಳಸ್ತೀರಿ, ಅದರ ಜೊತೆಗೆ ಸಂಗೀತ ಕೂಡ ಅದಕ್ಕೆ ಬೆಳೆಗಳಿಗೆ ಕೇಳಿಸ್ತೀರಿ ಅಂತ ಕೇಳಿಬಿಟ್ಟೆ, ಅದು ಯಾವ ರೀತಿ ನಮಗೆ ಮಾಹಿತಿ ನೀಡ್ತೀರಿ? ಸರ್ ನೋಡಿ, ಯಾಕಂದ್ರೆ ಸರ್ ಜಗದೀಶ್ ಚಂದ್ರ ಬೋಸ್ ಅವರು ಬೆಳೆಗಳಿಗೆ ಜೀವ ಐತಿ, ಬೆಳೆಗಳು ಒಂದು ಸ್ಪಂದನ ಮಾಡ್ತಾವೆ ಅನ್ನುವಂಥ ಒಂದು ಏನು ಅವ್ರು ಕಂಡು ಹಿಡಿದಿದ್ರಲ್ಲ, ಅದನ್ನು ಆಧಾರವಾಗಿ ಇಟ್ಕೊಂಡು ಬೆಳೆಗಳು ಸ್ಪಂದನ ಮಾಡ್ತಾವೆ, ಆಧಾರವಾಗಿ ಇಟ್ಕೊಂಡು ನಾವು ಬೆಳೆಗಳು ಸಂಗೀತ ಕೇಳ್ತಾವೆ. ಯಾಕಂದ್ರೆ ಅದು ಬೆಳೆಯ ಒಂದು ಜೀವ ಐತಿ, ಆ ಜೀವಕ್ಕೂ ನಾವು ಯಾವ ಮುಖಾಂತರ ಸಂತೋಷ ಕೊಡ್ಬೇಕಂತಂದ್ರೆ ಈಗ ಸಂಗೀತದ ಮುಖಾಂತರ ಅವ್ಕೆ ಸಂತೋಷ ನಾವು ಕೊಟ್ಟಿವಿ ಅಂದ್ರೆ ಅಗದಿ ಸಮೃದ್ಧವಾಗಿ ಬೆಳಿತಾವೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಮನುಷ್ಯ ಆಗ್ರಿ ಒಂದೊಂದು ಹ್ಯಾಬಿ ಇರ್ತೈತೆ ಅವ್ಗೆ. ಯಾವ TV ನೋಡ್ತಾನೋ, ಯಾವ ರೇಡಿಯೋ ಕೇಳ್ತಾನೋ, ಯಾವ ಫೋನ್ದಾಗ ಹಿಂಗೆ ನಾವು ಬೆಳಿಗ್ಗೆ ಇದನ್ನು ಯಾವ ಥರ ನಾವು ಅಳವಡಿಕೆ ಮಾಡಿ ಅಂತಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಶೈನಾ ಆಗಿರ್ಬೋದು, ತಬ್ಲಾ, ಕೊಳಲ, ಜಲತರಂಗ, ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ಏನು ಕ್ಯಾಸೆಟ್ಗಳು ಬರ್ತಾವೆ ಅವನ್ನೆಲ್ಲನೂ ಒಂದು ಕಡೆ ಕ್ರೋಢೀಕರಿಸಿ ಅದನ್ನು ಪೆನ್ಡ್ರೈವ್ ನಾವು ನೈಟ್ 10 ಗಂಟೆಗೆ ನಾವು ಪ್ಲೇ ಮಾಡಿಬಿಟ್ಟು ಅಂದ್ರೆ ಬೆಳಿಗ್ಗೆ 4 ಗಂಟೆವರೆಗೆ ನಾನು ಇಡೀ ತೋಟದ ಎಲ್ಲ ಬೆಳೆಗಳಿಗೂ ಸಂಗೀತ ಕೇಳೋದ್ರಿಂದ ನನ್ನ ಕನಿಷ್ಠ 5-10% ಅದರ ನನಗೆ ಈಲ್ಡ್ ಹೆಚ್ಚಾಗೈತಿ, ರೋಗಗಳು ಕಡಿಮೆ. ಯಾವುದೋ ಒಂದು ಮನುಷ್ಯ ಚಿಂತೆ ಮಾಡ್ತಿದ್ರೆ ಅವಾಗ BP, ಶುಗರ್ ಏನೇನೋ ಎಲ್ಲ ಬರ್ತಾವೆ. ಹಂಗೆ ಅವ್ನು ಸಂತೋಷವಾಗಿದ್ದ, ಯಾವುದೇ ಏನೂ ಮಾಡದೇ ಇದ್ರೆ ಯಾವುದೋ ಅವ್ನು ರೋಗ ಬರಂಗಿಲ್ಲ. ಹಂಗೆ ಬೆಳಿಗೊಳಗೆ ನಾ ಸಂಗೀತದ ಮುಖಾಂತರ ನಾ ಸಂತೋಷ ಕೊಡುವಂತ ನಾನು ವ್ಯವಸ್ಥೆ ಮಾಡೇನಿ. ಇದ್ರ ಜೋಡಿ ಇನ್ನೊಂದು ಹೇಳಿ ನಾನು ಖುಷಿ ಆಯ್ತಂದ್ರ ಇದನ್ನೆಲ್ಲ ಕೇಳಿ ಜ್ಞಾನ ವಿಭಾಗದ ಸಿದ್ದೇಶ್ವರಪ್ಪಾಜಿ ಕೂಡ ನಮ್ಮ 2009 ನಮ್ಮ ತೋಟಕ್ಕೆ ಬಂದು 2 ತಾಸು ಇಡೀ ನನ್ನ ತೋಟನ ತಿರುಗಾಡಿ ನಾನು ನನ್ನ ಮಾಡಿರುವಂತ ಚಟುವಟಿಕೆನೆಲ್ಲ ನೋಡಿ ಅತಿ ಖುಷಿ ಪಡೋದ್ ಹೇಳಕ್ ನನ್ಗೆ ಅತಿ ಸಂತೋಷ ಅಂತ. ಯಾಕಂದ್ರೆ ಈ ಸಂಗೀತ ಏನೈತಲ್ಲ ಅತಿ ಮಹತ್ವದ, ಯಾಕಂದ್ರೆ ಪ್ರತಿಯೊಂದು ಬೆಳೆಗೂ ಯಾಕಂದ್ರೆ ಯಾವುದೇ ಬೆಳೆ ಬೆಳಿಬೇಕಾದ್ರೆ ರಾತ್ರಿನ ಅದ್ರ ಚಟುವಟಿಕೆ ಇರ್ತಾವ. ಆ ಚಟುವಟಿಕೆ ಇದ್ದಾಗ ಈಗ ನಾವು ಅದ್ರ ಏನ್ ಬೆಳೆಯುವಂತ ಬೆಳೆಗಳು ರಾತ್ರಿ ಬೆಳೆಯೋದ್ರಾಗ ಅವಾಗ ನಾವು ಈ ಸಂಗೀತದ ಮುಖಾಂತರ ಸಂತೋಷ ಕೊಟ್ಟು ಅತಿ ಹೆಚ್ಚಿನ ಆದಾಯ ತೊಗೊಳತೈತಿ, ನಾವು ಅದಕ್ಕೆ ರೋಗನು ಕಡಿಮೆ ಮಾಡತೈತಿ. ನಾನು ಸಂಗೀತದ ಮುಖಾಂತರ ನನಗೆ ಸಾಕಷ್ಟು ಅನುಕೂಲ ಆಗಿದೆ. ಈ ಸಂಗೀತ ಕೇಳಿಸ್ಲಿಕ್ಕೆ ತಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿರಿ? ಇದನ್ನ ಟೋಟಲ್ ನಾನು ಇಡೀ ತೋಟದೊಳಗ ಒಂದು 2-3 ಕಡೆ ನಾ ಧ್ವನಿವರ್ಧಕನ ಅಳವಡಿಸಿನಿ. ಹೆಂಗಂತಂದ್ರೆ ಒಂದ್ ಸೌಂಡದ ಬಾಕ್ಸ್ ಕಡೆ ಹಿಂದ್ಗಡೆ ಒಂದು 300 ಫುಟ್ ಐತಿ, ಒಂದ್ ಎಡಗಡೆ 200 ಫುಟ್ ಐತಿ, ಬಲಗಡೆ 300 ಫುಟ್ ನಾನು ಜಮೀನ್ಗೆ ಹಿಂಗ್ ಅಳವಡಿಕೈತಿ. ಇದ ಟೈಪ್ ಒಂದ್ 2 ಸೌಂಡ್ ಬಾಕ್ಸ್ ಸೇಮ್ ಹಿಂಗ್ ಅಳವಡಿಸಿಕೊಂಡು ನಾವು ನೈಟ್ ಹಚ್ಚೋದಕ್ಕ. ನೈಟ್ ನಾವು ಯಾಕೆ ಸಂಗೀತ ಕೇಳಿಸೋದ್ರೆ ನೈಟ್ ವಾತಾವರಣ ಕ್ಲಿಯರ್ ಇರ್ತೈತಿ, ಅದು ಯಾವ್ದೋ ಡಿಸ್ಟರ್ಬೆನ್ಸ್ ಇರಂಗಿಲ್ಲ. ಮತ್ ಯಾವ ಬೆಳೆಗಳಿಗೂ ಕೂಡ ರಾತ್ರಿನ ಅದ್ರದ ಚಟುವಟಿಕೆ ಇರೋದ್ರಿಂದ ಇಡೀ ನೈಟ್ ನಾನು ಕೇಳಿಸುವಂತ ನಾನು ವ್ಯವಸ್ಥೆ ಮಾಡಿ ಅದ್ರಿಂದ ನನಗೆ ಸಾಕಷ್ಟು ಬೆಳೆಗಳು ಅನುಕೂಲ ಆಗಿತ್ತು ಹೇಳ್ಬೋದು. ಮತ್ತೆ 2 ತೋಟದ ಒಂದ್ರೆ 2 ತೋಟದಲ್ಲಿ ವ್ಯವಸ್ಥೆ ಮಾಡಿರಿ. ಇದನ್ನಂದ್ರೆ ನಾ ಡಿಫ್ರೆನ್ಸ್ ನೋಡ್ಬೇಕು, ಇದು ಸಂಗೀತದ ನನಗೆ ಅಳವಡಿಕೆ ಹಾಕತಿ, ಅದ್ರನ್ನ ರಿಸಲ್ಟ್ ನೋಡೋ ಸಂಬಂಧ ಈ 10 ಎಕರೆ ತೋಟದಾಗ ನಾವು ಮನೆಯಲ್ಲೇ ಮಾಡ್ತೀವಿ, ಅದನ್ನ 10 ಎಕರೆ ಇಡ್ ಮಾಡಿ. ಇದೇ ಸೇಮ್ ಬೆಳೆನ ಅಲ್ಲಿ ಒಂದು ಪ್ಲಾಟ್ ಮಾಡಿ ನಾವು ಇಲ್ಲಿ ಸಂಗೀತ ಕೇಳಿ ಬೆಳಿ, ಮತ್ತೆ ಅಲ್ಲಿ ಸಂಗೀತ ಕೇಳಾರ್ದಂತ ಬೆಳಿ. ನಾವು ಡಿಫ್ರೆನ್ಸ್ ನೋಡಿದಾಗ ನನಗೆ ಇಲ್ಲಿ ಚಲೋ ಅನಿಸುತ್ತೆ. ಈಗ ನಾ 10 ಎಕರೆ ತೋಟದಾಗ ನಾ ಇದನ್ನ ಅಳವಡಿಕೆ ಮಾಡ್ಕೊಂಡಿನಿ. ಅಲ್ಲಿ ಒಂದು ಇನ್ನೊಂದು 8 ಎಕರೆ ತೋಟದಾಗ ಸಿಕ್ಕಾಪಟ್ಟೆ ಅದು ಬರೀ 100 ಫೂಟ್ ಅಗಲತಿ, ಒಂದು ಸುಮಾರು ಒಂದು 5-6 ಫುಟ್ ಉದ್ದಿರೋದ್ರಿಂದ ಅಲ್ಲಿ ನನಗೆ ಅದು ಕುಡ್ಸಕ್ಕೆ ಅವಕಾಶ ಆಗಿಲ್ಲ. ಈಗ ನಾ ಇಲ್ಲಿ 10 ಎಕರೆ ನಾನು ಇಡೀ ಕ್ಷೇತ್ರಕ್ಕೆ ಕೇಳುವಂಗೆ ನಾನು ಇದನ್ನು ಪ್ಲಾನ್ ಮಾಡಿ ಇದ್ರಾಗ ನಾ ಸಕ್ಸಸ್ ಆಗಿನ ಹೇಳ್ಬೋದು. ಇದೆಲ್ಲ ಕೇಳಿಬಿಟ್ಟು ರೈತರು ಕುತೂಹಲ ಹೆಚ್ಚಾಗಿ ತಮ್ಮ ತೋಟ ನೋಡಬೇಕು ಅಂದ್ರೆ ಅವ್ರು ಹೆಂಗ್ ಬರ್ಬೇಕ್ರಿ? ಅವರು ಅವಶ್ಯವಾಗಿ ನನಗೆ ಎನಿ ಟೈಮ್ ನಮ್ಗೆ ಗೊತ್ತಿರಲಾರ್ದನ್ನು ಬರ್ಬೋದು ಅವ್ರು. ಯಾಕಂದ್ರೆ ತಮ್ಮ ನಮ್ಮ ತೋಟಕ್ಕೆ ನಾವು ಬೇಕಾದಾಗ ವಿಸಿಟ್ ಮಾಡ್ಬೋದು, ನಮ್ಮಿಂದ ಫೋನ್ ಮಾಡೋ ಮುಖಾಂತರ ಮಾಹಿತಿ ಕೇಳ್ಬೋದು. ನನ್ನಿಂದ ಏನಾಗೈತೆ ನಾ ಅವ್ರಿಗೇನು ಹೆಲ್ಪ್ ಮಾಡಿ ರೈತ ಸಮುದಾಯಕ್ಕೆ ನಾವೊಂದು ನನ್ನಿಂದ ಏನು ಮಾರ್ಗದರ್ಶನ ಮಾಡಬೇಕು ನಾನು ಮಾಡ್ತೀನಿ. ಬೇಕಾದ್ರೆ ನಮ್ಮ ತೋಟಕ್ಕೆ ಈಗ ಕೇಳೋರು ಬರಲಿ, ಈಗ ಸಾಕಷ್ಟು ಜನ ಬಂದಾರ, ಅವ್ರಿಗೆ ನಾನು ಏನಾಗೈತೆ ನಾನು ಮಾಹಿತಿ ಕೊಡ್ತೀನಿ. ನಮ್ಮ ತೋಟಕ್ಕೆ ಬರೋ ವಿಳಾಸ ಹೇಳ್ತೀರಿ? ನಂದು ಜಮಖಂಡಿ ತಾಲೂಕು ತೇರ್ದಾಳ ಗ್ರಾಮ, ಬಸ್ ಸ್ಟ್ಯಾಂಡಿಂದ ಸುಮಾರು ಕಾಲ್ತಿಪ್ಪಿ ಹೋಗುವಂಥ ರೋಡ್ ರಸ್ತೆಯೊಳಗೆ ನನ್ನ ತೋಟ ಐತಿ. ಕನಿಷ್ಠ ಪ್ರಭುದೇವ ದೇವಸ್ಥಾನಕ್ಕೆ ಬಂದು ಅಲ್ಲಿದೆ ಕರೆಕ್ಟ್ 1 ಕಿಲೋಮೀಟರ್ ಕಲ್ತಿಪಿ ರೋಡ್ದಿಂದ ನಮ್ಮ ತೋಟಕ್ಕೆ ಇದ್ರೆ ಬೇಕಾದವ್ರು ಹೇಳ್ತಾರೆ ದರಪ ಕಿತ್ತೂರು ಅಂದ್ರೆ ಸಾಕಷ್ಟು ಊರಾಗ ಪ್ರಸಿದ್ಧಿ. ಒಂದು ಸಣ್ಣ ಮಗು ಕೂಡ ತೋರಿಸುವಂತ ಒಂದು ತೋಟ ಐತಿ ರೂಪ ತಿರ್ತಿ ರೋಡ್ ಸೈಡ್ ಇರೋದ್ರಿಂದ ಯಾರೋ ಬೇಕಾದ್ರೆ ನಮ್ಮ ತೋಟಕ್ಕೆ ಬಂದು ನಾ ವೀಕ್ಷಣೆ ಮಾಡ್ಬೋದು. ನನ್ನಲ್ಲಿರುವಂತ ಒಂದು ನೋಡ್ಕೊಂಡು ತಮಗೇನು ಬೇಕು ಮಾಹಿತಿ ತೊಗೊಂಡು ಹೋಗ್ಬೋದು. ಮತ್ತೆ ತಮಗೇನಾದ್ರೂ ದೂರವಾಣಿ ಮುಖಾಂತರ ಅದು ಪ್ರಶ್ನೆ ಕೇಳ್ಬೇಕಂದ್ರೆ ದೂರವಾಣಿ ಸಂಖ್ಯೆ ಹೇಳ್ತೀರಿ? ಅವಶ್ಯವಾಗಿ ನಾನು ದೂರವಾಣಿ ಮುಖಾಂತರ ನಾನು ಪ್ರಶ್ನೆ ಕೇಳ್ಬೋದು. ನನ್ನ ಮೊಬೈಲ್ ನಂಬರ್ 9916238273. ಈಗ ಬೇಕಾದಾಗ ನಾ 24 ಗಂಟೆ ನನ್ನ ಫೋನ್ ಸ್ವಿಚ್ ಆಫ್ ಇರಂಗಿಲ್ಲ, ಬೇಕಾದಾಗ ನಾನು ಫೋನ್ ಮುಖಾಂತರ ಸಂದರ್ಶನ ಮಾಡ್ಬೋದು. ದೂರವಾಣಿ ಸಂಖ್ಯೆ ಏನೋ ಹೇಳ್ತೀರಿ? 9916238273. ಒಳ್ಳೆಯದು, ಇದುವರೆಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ದರಪ್ಪ ಪರಪ್ಪ ಕಿತ್ತೂರು ಅವರೇ. ನಮ್ಮ ರೈತರು ಕೂಡ ತಮ್ಮಂಗ ಅಂತರ್ ಬೆಳೆ ಬೆಳೀಲಿ ಮತ್ತು ಬಹುಮಾಡಿ ಬೆಳೆ ಪದ್ಧತಿಯನ್ನು ಅವರು ಅಳವಡಿಸ್ಕೊಳ್ಳಿ, ಮತ್ತು ತಮ್ಮ ರೀತಿಯೇ ಅವರು ಕೂಡ ಒಂದು ಸ್ವಂತದಾದಂಥ ತಮ್ಮದೇ ಆದಂಥ ಒಂದು ಮಾರ್ಕೆಟಿಂಗ್ ಸೃಷ್ಟಿ ಮಾಡಿಕೊಂಡು ತಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅವರು ಮಾರಾಟ ಮಾಡಿ ಅವರು ಒಂದು ಹೆಚ್ಚಿನ ಉತ್ಪನ್ನ ಮಾಡಲಿ, ಮತ್ತು ತಮಗೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವ, ಇನ್ನೂ ಪ್ರಶಸ್ತಿಗಳು ಬರಲಿ, ಮತ್ತು ರೈತರಿಗೆ ತಮ್ಮ ಒಂದು ಮಾರ್ಗದರ್ಶನ ನಿರಂತರ ಇರಲಿ, ತಮಗೂ ಒಂದು ಒಳ್ಳೆಯದಾಗಲಿ, ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ಇಂದಿನ ಇಲ್ಲಿ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೆ ಜಮಖಂಡಿ ತಾಲೂಕಿನ ತೇರದಾಳ ಗ್ರಾಮದ ಪ್ರಗತಿಪರ ರೈತರಾದ ದರ್ಯಪ್ಪ ಪರಪ್ಪ ಕಿತ್ತೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರೇವಣಸಿದ್ದ ಚಾಂದಕೌಟೆ. ಯಾಕೋ ರಮಣ ಹಿಂಗ್ ಚಿಂತಿ ಒಳಗ್ ಕುಂತಿಯಲ್ಲ, ಈ ಸಲ ಬೆಳಿ ಹಾಳಾಯ್ತು ಅಂದ್ರ ದೊಡ್ಡ ಹಾನಿ ಆಗ್ತದ. ಅದಕ್ ಯಾಕ್ ಹೆದರ್ತಿ ರಮಣ? AIC ಇದೆಯಲ್ಲ ಅಂದ್ರ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ, ಇದು ರೈತರ ಬೆಳೆಯ ವಿಮೆ ಮಾಡಿಸಿ ಒಂದ್ ವೇಳೆ ಬೆಳೆ ಹಾಳಾದ್ರೆ ರೈತರಿಗೆ ಆರ್ಥಿಕ ಸಹಾಯ ಮಾಡುತ್ತೆ. ನಿಜವಾಗ್ಲು? ಹಾ, ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ, ತಪ್ಪದೆ ನಿಮ್ ಬೆಳೆಯ ವಿಮೆಯನ್ನ AIC ಮಾಡಿಸಿ ಅಂತ. ಬೆಳೆಯನ್ನ ಕಾಪಾಡುವುದು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ. ಹಿಂದೆ ನಿಮ್ಮ ಬೆಳೆಯ ವಿಮೆಯನ್ನ ಮಾಡಿಸಲು ಹತ್ತಿರದ ವಾಣಿಜ್ಯ ಗ್ರಾಮೀಣ ಅಥವಾ ಸಹಕಾರಿ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಅಥವಾ PMMPY.GOV.in ನಲ್ಲಿ ಫಾರ್ಮ್ ಅನ್ನು ತುಂಬಿ, ಮತ್ತು ನೈಸರ್ಗಿಕ ವಿಪತ್ತು, ಕಾಡು ಪ್ರಾಣಿಗಳ ದಾಳಿಯಿಂದ ಮತ್ತು ಇತರೆ ಕಾರಣಗಳಿಂದ ಆಗುವ ಬೆಳೆಯ ಹಾನಿಗೆ ಆರ್ಥಿಕ ಸಹಾಯವನ್ನ ಪಡೆಯಿರಿ. AIC ಸಂಪನ್ನ ಭಾರತದ ಗುರುತು. ವಿಮೆಯು ಕೋರಿಕೆಯ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ದಿವಸ ಕಿಸಾನ್ ವಾಣಿ ಕಾರ್ಯಕ್ರಮದೊಳಗ ದರಪ್ಪ ಪರಪ್ಪ

ಅಗಸಿಯ ಮುಂದ ಅವರ ಹೊರಗಿನಿಂದ ಬಂದವರನ್ನ ಬಿಡಲಿಲ್ಲ ನರಗುಂದದ ಊರ ಜನರ ದತ್ತಕ ಮಾಡಬಾರದೆಂಬ ತಿಜೋರಿಗೆ ಬೀಗ ಹಾಕಿ ಹೋದರು ಅವರ ಇಂಥ ಅವಮಾನ ತಡಿಲಿಲ್ಲ ಬಿಗಲ ಮಾಡಿ ಬಂದಾರ ಎಲ್ಲ ಜನರ ಹೋರಾಟಲು ಹೋರಾಟ ನಡೆಸಿದರು ನರಗುಂದದ ಸಣ್ಣ ದೊಡ್ಡವರ ಬೆಳಗಾವಿಯಿಂದ ಒಂದು ಕಂಪ್ನಿ ಪಲ್ಟನ್ ಬಂತ ನರಗುಂದ ಹಕ್ಕ ಕುದುರೆ ದಳ ಕಾಲ್ ದಳ ಸ್ವಾರರ ತೋಪ ಹಕ್ಕಿ ಕತ್ತ ತಿಳಿಲಿಲ್ಲ ಯಾರ್ಯಾರ ಬ್ಯಾಂಡ್ ಊರಿ ಕವಾಯತ ಮಾಡುತ್ತಿದ್ದರ ಅವರ ಹಿಂಗ ಸಣ್ಣ ಪುಟ್ಟ ಕಂಪ್ನಿ ಜನರ ಅದ್ರವಾಯ್ತ ಮುಂದೆ ಕಂಪ್ನಿಯ ಆಧಾರ ಕಪ್ಪು ಕಾಣಿಕೆ ಮಿಲಿಟ್ರಿ ಖರ್ಚು ಹಿಡಿಬೇಕು ಎಲ್ಲ ತಮ್ಮ ಆರ್ಭಾರ ಇಲ್ಲದಿದ್ರೆ ಯುದ್ಧ ಕಣಿಯಾಗಬೇಕು ಎಂದರ ಬ್ರಿಟಿಷರ ಯಾವತ್ತು ಕಾಯಾಮ ಕುಲದೇವರ ವೆಂಕಟರಮಣ ನಮ್ಮನ್ನ ಇನ್ನ ಅವನ ಆಧಾರ ಎಂದ ದೈವ ಪೂಜೆ ನಡೆಸಿದರು ದೈವಾಧೀನ ಊರ ಜನರ ಊರ ಜನರ ಉಕ್ಕಿನ ಚಿಲ್ಕತ್ ಹಾಕಿ ತೊಟ್ಟರ ಬಾಬಾ ಸಾಹೇಬರ ಯಾವತ್ತು ಕುದುರೆಯನ್ನೇರಿ ಅವರು ನರಗುಂದ ಸಂಸ್ಥಾನ ಸುತ್ತ ಎಲ್ಲ ನೋಡಿದವರ ಅರ್ಗಿನ ಮನೆ ಕಟ್ಟಿ ಎರಗಳಿಗೆ ಇರಲಿಲ್ಲ